ಇಂದ ಪರಿಹಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗೂ ನಾಡಿನೆಲ್ಲೆಡೆ ಸಂಭ್ರಮದ ಭಗವಾನ್ ಬುದ್ಧ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಎಫ್ಎಂ ಕಂಪನಾಂಕ 100.6, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ. ಈಗ ವೇಳೆ 6:50. ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಹಜ ಕೃಷಿಯ ಪ್ರಾಮುಖ್ಯತೆ, ಈ ಕುರಿತು ಪಾಂಡವಪುರ ತಾಲೂಕು ಚಿನಕುರುಳಿ ಹೋಬಳಿ ಬಿಂಡಹಳ್ಳಿಯ ಎಪಿ ಕೇಶವಮೂರ್ತಿಯವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸಿದ್ದಾರೆ ಎನ್ ಕೇಶವಮೂರ್ತಿ. ಮೊದಲಿಗೆ ಕೆಲವು ವಾಣಿಜ್ಯ ಜಾಹೀರಾತುಗಳು. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಈಗ ಕೇಳೋಣ ಸಹಜ ಕೃಷಿಯ ಪ್ರಾಮುಖ್ಯತೆ ಕುರಿತು ಪಾಂಡವಪುರ ತಾಲೂಕು ಚಿನಕುರುಳಿ ಹೋಬಳಿ ಬಿಂಡಹಳ್ಳಿಯ ಎಪಿ ಕೇಶವಮೂರ್ತಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕೇಶವಮೂರ್ತಿಯವರೇ ನಮಸ್ಕಾರ. ಸರ್ ನಮಸ್ತೆ. ಸರ್, ತಾವು ಎಲ್ಲಿಯವರು ಮೂಲತಃ? ಮೂರು ಕಡೆ ಅವನು ಅಂತ ಹೇಳ್ಬೋದು ಸರ್, ಯಾಕೆಂದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಬಂದು ಬೆಂಗಳೂರಲ್ಲಿ. ನಮ್ಮ ಮೂಲತಃ ಪೂರ್ವಜರು ಎಲ್ಲ ಇದ್ದಿದ್ದು ಕುಣಿಗಲ್ ಹತ್ರ ಅರ್ಕೆರೆ ಅಂತ ಒಂದು ಗ್ರಾಮದಲ್ಲಿ. ಸೊ ಈಗ 10-11 ವರ್ಷದಿಂದ ಮೈಸೂರಿಗೆ ಬಂದು ಈಗ ಒಂಥರ ಮೈಸೂರಿಯನ್ ಥರ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ತಂದೆ ತಾಯಿ, ನಿಮ್ಮ ತಾತ. ಸರ್, ಮೂಲತಃ ನಾವು ಅರ್ಚಕರ ಕುಟುಂಬದವರು ಸರ್. ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋರು. ಸೊ ಊರಲ್ಲಿ ನಮಗೆ ಅಂತ ಒಂದಷ್ಟು ದೇವಸ್ಥಾನದ ಉಡುಗೊರೆ ಅಂತ ಒಂದಷ್ಟು ಜಮೀನು ಬಂದಿತ್ತು. ಸೊ ಅದನ್ನ ಮೂಲತಃ ನಮ್ಮ ತಾತ ಮುತ್ತಾತರೆಲ್ಲ ಮಾಡ್ಕೊಂಡ್ಬರ್ತಾ ಇದ್ರು. ಸೊ ಅದಾದ ನಂತರ ಈ ಥರ ನಮ್ಮ ತಂದೆನೆಲ್ಲ ಬೆಂಗಳೂರಿಗೆ ಬಂದು ಅವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ರು. ಸೊ ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ. ನಮ್ಮ ತಂದೆ ಬಂದು BL ಕಾರ್ಖಾನೆ ಇದೆಲ್ಲ ಸರ್, ಅದ್ರ ಕ್ಯಾಂಟೀನಲ್ಲಿ ಅಡುಗೆ ಭಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಸೊ ನಮಗೊಂಥರ ಹೇಗೆಂದರೆ ಫಸ್ಟಿಂದ ಒಂಥರ BL ಜೊತೆ ಒಳ್ಳೆ ಒಡನಾಟ. ಓದಿದ್ದು ಬೆಳೆದಿದ್ದು ಎಲ್ಲ BL-ಅಲ್ಲೇ. BL ಒಂಥರ ನಮಗೆ ತವ್ರ ಮನೆ ಅಂತ ಹೇಳ್ಬೋದು. ಸೊ ಆ ಥರ ಅಲ್ಲೇ ಇದ್ದಿದ್ದು ಒಂಥರ ಆ ವೆದರಲ್ಲಿ ಅಲ್ಲಿ ಒಂಥರ ಬೆಳೆದು. ಅದಕ್ಕೂ ಬೆಂಗಳೂರಿಗೂ ತುಂಬ ಡಿಫ್ರೆನ್ಸ್ ಇದೆ ಸರ್. BL-ಅಲ್ಲಿ ತುಂಬ ಹೆಚ್ಚಿನ ಗಿಡ ಮರಗಳು ಒಂಥರ, ಅವಾಗಿಂದ ಒಂಥರ ಗಿಡ ಮರ ಅಂದರೆ ಎಲ್ಲ ಒಲವು ಜಾಸ್ತಿ. ಸೊ ನಾವು ಓದಿದ್ದು ಬೆಳೆದಿದ್ದು ಎಲ್ಲ ಪೂರ್ತಿ BL-ಅಲ್ಲಿ. ಸೊ BL ಸ್ಕೂಲಲ್ಲೇ ಓದಿದ್ದೆಲ್ಲ. ಸೊ ಅದಾದ ನಂತರ ಸೊ ನಾನು ಡಿಪ್ಲೊಮಾ ಮಾಡಿದ್ದೀನಿ ಸರ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು. ಸೊ ಅದಾದ ನಂತರ ಮತ್ತೆ ಕೆಲಸಕ್ಕೆ ಹೋಗ್ಕೊಂಡು ನಾನು BTech ಕಂಪ್ಲೀಟ್ ಮಾಡಿಕೊಂಡೆ. ನಾನು ಬೇಸಿಕಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಸರ್. ನಾನು ಫಸ್ಟ್ ನಾನು ಒಂದು APC ಅಂತ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. 10 ವರ್ಷ ಅಲ್ಲಿ ಮಾಡಿದ್ದೀನಿ. ಅದಾದ ನಂತರ ಮತ್ತೆ ಚೆನ್ನೈಯಲ್ಲಿ ಫ್ಲೆಕ್ಸ್ಟ್ರಾನಿಕ್ಸ್ ಅಂತ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲೊಂದು 3 ವರ್ಷ ಮಾಡಿದ್ದೆ. ಸೊ ಅದಾದಮೇಲೆ ಮತ್ತೆ ಬೆಂಗಳೂರಲ್ಲಿ ಇನ್ನೊಂದು ಸನ್ ಎಡಿಷನ್ ಅಂತ ಒಂದು ಸೋಲಾರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಅದಾದ ನಂತರ ಈಗ ಮೈಸೂರಲ್ಲಿ ರಂಗರಾವ್ ಅಂಡ್ ಸನ್ಸ್ದು ರಂಗ್ಸನ್ಸ್ ಅಂತ ಒಂದು ಕಂಪ್ನಿ ಇತ್ತು. ಸೊ ಅದಕ್ಕೆ ಬಂದು ಸೇರಿಕೊಂಡಿದ್ದೆ. ಈಗ ಅದು ಸೈಂಟ್ ಅಂತ ಒಂದು ಚೇಂಜ್ ಆಗಿದೆ. ಈಗ ಸೈಂಟ್ ಅಂತ ಒಂದು ಹೈದರಾಬಾದ್ ಬೇಸ್ ಕಂಪ್ನಿಯವರು ಟೇಕ್ ಓವರ್ ಮಾಡಿದ್ದಾರೆ. ಸೊ ಅಲ್ಲಿ ಮೂಲತಃ ನಾನು ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ ಸರ್. ನಾನು ವ್ಯವಸಾಯದ ಬಗ್ಗೆ ಆಸಕ್ತಿ ಹೇಗೆ ತಮಗೆ ಸರ್? ವ್ಯವಸಾಯದ ಬಗ್ಗೆ ಆಸಕ್ತಿ ಅದೇ, ನಮ್ಮ ತಾತ ಅವರು ತುಂಬ ವ್ಯವಸಾಯ ಮಾಡ್ತಾಯಿದ್ರು. ನಮ್ಮ ತಂದೆ ಅವರ ತಂದೆ, ನಮ್ಮ ತಾಯಿಯವ್ರ ತಂದೆ ಕೂಡ ಅವರು ತುಂಬ ವ್ಯವಸಾಯದಲ್ಲಿ ಆಸಕ್ತಿ. ಮತ್ತು ಅವರು ವ್ಯವಸಾಯ ಮಾಡಿದ್ರು. ಬೆಂಗಳೂರಲ್ಲಿ ಅವ್ರದ್ದೊಂದು ಚಿಕ್ಕದೊಂದು ಜಾಗ ಇತ್ತು, ಒಂದು 30-40 ಸೈಟ್ಗಿಂತ ಇನ್ನು ಸ್ವಲ್ಪ ದೊಡ್ಡದು. ಅಲ್ಲಿ ಯಾವಾಗಲೂ ರಾಗಿ ಬೆಳೆಯೋರು, ಬೆತ್ತ ಬೆಳೆಯೋರು, ಅಲ್ಲಿ ನೀರು ಉಪಯೋಗಿಸ್ಕೊಂಡು ಒಂದೆರಡು ಹಸುಗಳು ಕಟ್ಟಿದ್ರು, ಅದಕ್ಕೆ ಮೇವು ಹಾಕ್ಕೊಂಡು. ಸೊ ಆ ಥರ ಅವ್ರನ್ನೆಲ್ಲ ನೋಡಿ ನೋಡಿ ಫಸ್ಟಿಂದನೂ ತುಂಬಾ ಇದೊಂದು ವ್ಯವಸಾಯದ ಬಗ್ಗೆ ಆಸಕ್ತಿ ತುಂಬಾ ಇತ್ತು. ನಾನು ಯಾವಾಗ ಚೆನ್ನೈಗೆ ಹೋದೆ ಆವಾಗ ಅನಿಸ್ತು, ಯಾಕೋ ನಾನು ತುಂಬ ಬೆಂಗಳೂರು ಮತ್ತು ನಮ್ಮವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. ಆಗ ತುಂಬ ಈ ವ್ಯವಸಾಯದ ಬಗ್ಗೆ ಎಲ್ಲ ಓದೋದು, ಅಲ್ಲಿ ಫ್ರೀ ಆಗಿರ್ತಿದ್ನಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಓದೋದೆಲ್ಲ ಮಾಡಿ ತುಂಬ ಹೆಚ್ಚಿನ ಆಸಕ್ತಿ ಬಂತು. ಸೊ ಚೆನ್ನೈಯಿಂದ ಬಂದ ತಕ್ಷಣ ಫಸ್ಟ್ ನಾನು ಒಂದು ಹಸುಗಳದ್ದು ಒಂದು ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿದೆ ಸರ್. ಅದೆಲ್ಲ ಸ್ಟಾರ್ಟ್ ಮಾಡಿ ಬ್ಯಾಂಕಿಗೆಲ್ಲ ಲೋನ್ಗೆಲ್ಲ ಅಪ್ಲೈ ಮಾಡಿ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದೆ. ಸೊ ಅಷ್ಟೊತ್ತಿಗೇನಾಯಿತು, ಆಗೆಲ್ಲ ತುಂಬ ಜನ ಒಂದಷ್ಟು ಲಾಸು ಆ ಥರ ಎಲ್ಲ ಹೇಳಿದ್ರು. ಸೊ ಆಗೇನಾಯಿತು, ಬ್ಯಾಂಕಿಗೆ ನಾವು ಲೋನ್ ಮಾಡಿ ಅಪ್ಲೈ ಮಾಡಿದಾಗ ಆಗ ನಮ್ಮ ದೊಡ್ಡಪ್ಪ ಅವ್ರ ಜಾಗದಲ್ಲೇ ಮಾಡಬೇಕು ಅಂತ ಇದ್ದಿದ್ದು. ಸೊ ಆಗ ಅವರು ಈ ಥರ ಎಲ್ಲ ಲಾಸು ಅಂತ ಎಲ್ಲ ಸ್ವಲ್ಪ ಅವ್ರಿಗೂ ತಲೆಗೆ ತುಂಬಿಟ್ರು, ಈ ಥರ ಎಲ್ಲ ಲಾಸ್ ಆಗುತ್ತೆ ಮಾಡಬೇಡಿ ನಿಮ್ಮ ಹುಡುಗರು ಮಾತು ಕಟ್ಕೊಂಡು ಅಂತ. ಆಮೇಲೆ ಅವ್ರು ಇಲ್ಲ, ನಾವು ನಮ್ಮ ಜಾಗದಲ್ಲಿ ಮಾಡೋದು ಬೇಡ, ಬೇರೆ ಕಡೆ ಎಲ್ಲರೂ ನೀವು ಮಾಡ್ಕೊಳ್ಳಿ ಅಂತೇಳಿ ನನಗೂ ನನ್ನ ತಮ್ಮನಿಗೂ ಹೇಳಿದ್ರು. ಆಮೇಲೆ ಬ್ಯಾಂಕ್ ಅವ್ರು ಯಾರು ಲೋನ್ ಕೊಡಲಿಲ್ಲ, ಏ ನಿಮ್ಮ ಜಾಗದಲ್ಲಿ ಆದರೆ ಕೊಡ್ತೀವಿ ಬೇರೆ ಕಡೆ ಆದರೆ ಕೊಡಲ್ಲ ಅಂದರು. ಸರಿ, ಅಲ್ಲಿಗೆ ಅದು ಯಾಕೋ ಸ್ವಲ್ಪ ತಣ್ಣಗಾಗೋಯ್ತು ಸರ್. ಮತ್ತು ಅದಾದಮೇಲೆ ಯಾವಾಗ ಮೈಸೂರಿಗೆ ಕೆಲಸ ಹುಡುಕೊಂಬಂದೆ, ಮತ್ತೆ ನನ್ನಲ್ಲಿದ್ದಂಥ ತುಂಬ ಕೃಷಿ ಅನ್ನೋದು ತುಂಬ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸತತವಾಗಿ ಒಂದು 4 ವರ್ಷ ಪೇಪರ್ ಕೃಷಿ ಅಂತ ಮಾಡಿದ್ದೀನಿ ಸರ್. ಅಂದರೆ ಯೂಟ್ಯೂಬು ಅಲ್ಲಿ ಇಲ್ಲಿ ಅವ್ರಿಗೆ ಇಂಟರ್ವ್ಯೂ ನೋಡ್ಕೊಂಡು ಅವ್ರು ಯಾವ ಥರ ಮಾಡಿದ್ದಾರೆ ಏನು, ಅಥವಾ ನನಗೆ ನಾನು ಪ್ರಿಪೇರ್ ಆಗಬೇಕಲ್ಲ ಕೆಲಸದ ಜೊತೆ ಕೃಷಿ ಮಾಡೋದಕ್ಕೆ. ಸರಿ, ಆ ಥರ ಪೇಪರ್ ಕೃಷಿ ಅಂತ ಮಾಡಿ, ಸೊ ಆ ಥರ ಮಾಡಿದ್ಮೇಲೆ ನಾನು ಈ ಕೋವಿಡ್ ಆದಮೇಲೆ ಜಮೀನು ಹುಡ್ಕೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಸರ್. ನಾನು ಕೃಷಿ ಮಾಡಲೇಬೇಕು, ಅದೇ ನೆಕ್ಸ್ಟು ಒಂಥರ ಫ್ಯೂಚರ್ ಅಂತ ಇರೋದು. ಇನ್ನು ಮಿಕ್ಕಿದೆಲ್ಲ ಸುಮ್ಮನೆ ನಾಮಕವಸ್ತೆ, ಸುಮ್ಮನೆ ಕೆಲ್ಸಕ್ಕೆ ಹೋಗುಬಾ, ಅದೊಂಥರ ಏನಿರತ್ತಾರೆ ಒಂಥರ ಈ ಆಟದ ಇದ್ರ ಥರ ಆಗಿಬಿಡ್ತೀವಿ. ಸೊ ನಮ್ಮದು ಅಂತ ಏನೋ ಒಂದು ರೂಪಿಸ್ಕೊಬೇಕು, ಮತ್ತು ಏನಾದ್ರು ಒಂದು ವಿಭಿನ್ನವಾಗಿ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು, ಸೊ ಆವಾಗಿಂದ ಜಮೀನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಸತತವಾಗಿ 1.75 ವರ್ಷ ಜಮೀನು ಹುಡುಕಿದ್ದೀನಿ ಸರ್. ಮೈಸೂರು ಅರಮನೆ ಹತ್ರ ಒಂದು ಕಾಂಪಸ್ ಇಟ್ಬಿಟ್ಟು ಸುತ್ತ ಒಂದು 40 ಕಿಲೋಮೀಟರ್ ರೇಡಿಯಸ್ ಹಾಕಿದ್ರೆ ಇಂಥ ಊರಿಗೆ ಹೋಗಿಲ್ಲ ಅನ್ನಂಗಿಲ್ಲ ಸರ್. ತುಂಬ ಕಡೆ ಎಲ್ಲ ಹುಡುಕಿದ್ದೀನಿ. ಸೊ ಎಲ್ಲ ಕಡೆ ಒಂದಷ್ಟು ಡಾಕ್ಯುಮೆಂಟ್ ಇಶ್ಯೂ ಅದು ಇದು, ಸೊ ಎಲ್ಲೂ ನನಗೆ ನನ್ನ ಬಜೆಟಲ್ಲಿ ಬೇಕಾಗುವಂಥ ಜಮೀನು ಸಿಕ್ಕಲಿಲ್ಲ. ಕೊನೆಗೆ ಇಲ್ಲಿ ಬಿಂಡಳ್ಳಿ ಅಂತ ಒಂದು ಗ್ರಾಮ, KRS ಬ್ಯಾಕ್ ವಾಟ್ರಲ್ಲಿ, ಸೊ ಅಲ್ಲಿ 1.75 ಎಕರೆ ಜಮೀನಲ್ಲಿ ತಗೊಂಡು ಅಲ್ಲಿ ಕೃಷಿಯ ಸ್ಟಾರ್ಟ್ ಮಾಡಿದೆ ಸರ್. ನಾನು ಈಗ ಎಷ್ಟಿದೆ ಜಮೀನು ತಮಗೆ? 3/4 ಎಕರೆ ನನ್ನ ಹೆಸರಲ್ಲಿ ಇರೋದು ಸರ್, ಅದ್ಬಿಟ್ರೆ ಊರಲ್ಲಿದೆ. ಸೊ ನಂದು ಅಂತ ಸ್ವಂತ 3/4 ಎಕರೆ ಇದೆ. 3/4 ಎಕರೆನಲ್ಲಿ ಏನೇನು ಪ್ರಯೋಗ ಮಾಡಿದಿರಿ ಕೇಶವ್? 3/4 ಎಕರೆಯಲ್ಲಿ ಸುಮಾರು 800 ಗಿಡಗಳನ್ನ ಹಾಕಿದ್ದೀನಿ ಸರ್ ನಾನು. 200 ಸೀಬೆ, 200 ಪಪಾಯ, 160 ನುಗ್ಗೆ, ಗ್ಲಿಟ್ಸಿಡಿಯಾ ಮತ್ತು ಅಕ್ಸೆ. ಅದ್ಬಿಟ್ಟು ನಮ್ಮನೆಗೆ ಎಲ್ಲರಿಗೂ ಏನೇನೆಲ್ಲ ಹಣ್ಣುಗಳು ಇಷ್ಟ ಇದೆ ಆ ಎಲ್ಲ ಗಿಡಗಳು ಎರಡೆರಡೆರಡು ಹಾಕಿದ್ದೀನಿ ಸರ್. ಸೊ ಆ ಥರ ತಿಳ್ಕೊಂಡು 840 ಗಿಡ ಮತ್ತು 39 ತೆಂಗು ಹಾಕಿದ್ದೀನಿ ಸರ್. ನಾನು ಬರೀ ಬಾರ್ಡ್ರಲ್ಲಿ ಮಾತ್ರ ತೆಂಗು ಹಾಕಿದ್ದೀನಿ, ಅದು ಒಂದು ಪ್ರಯೋಗ ಥರನೇ ಮಾಡಿದ್ದೀನಿ ಸರ್ ನಾನು. ಸೊ ಕೆಲವರೆಲ್ಲ ಹೇಳ್ತಾರೆ ಮಧ್ಯದಕ್ಕೆ ತೆಂಗು ಹಾಕ್ಬಿಟ್ರೆ ಮತ್ತು ನಾವು ಬೇರೆ ಏನು ಬೆಳೆಯೋಕ್ಕಾಗಲ್ಲ ಅಂತ. ಈಗ ಸೀಬೆ ಚೆನ್ನಾಗಿ ಮೂವಿಂಗಲ್ಲಿದೆ ಮತ್ತು ಪಪಾಯ ಚೆನ್ನಾಗಿ ಮೂವಿಂಗಲ್ಲಿದೆ. ಸೊ ನಾಳೆ ಮುಂದಕ್ಕೆ ಏನು ಬರುತ್ತೆ ಗೊತ್ತಿಲ್ಲ. ನಾವು ಮಧ್ಯೆ ಮತ್ತೆ ತೆಂಗು ಬೆಳೆದ್ಬಿಟ್ರೆ ನನ್ನ ಕಾನ್ಸೆಪ್ಟ್ ಸರ್, ಮತ್ತು ನಾವೇನು ಬೇರೆ ಬೆಳೆಗಳು ಈ ಥರದ್ದು ಮಾಡೋಕ್ಕಾಗಲ್ಲ. ಸೊ ತೆಂಗು ಯಾವಾಗಲೂ ಬಾರ್ಡ್ರಲ್ಲಿ ಇರಲಿ ಅಂತ ಸೊ ಆ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ ಸರ್. ಖಾಲಿ ಜಾಗನೇ ಇಲ್ವೇ, ನನ್ನೆಲ್ಲನೇ ಕಾಣಲ್ಲ. ಖಂಡಿತ ಇಲ್ಲ, ಇದ್ರೆ ಅಲ್ಲೊಂದು ಗಿಡ ತಗೊಂಡು ಅಲ್ಲೊಂದು ಹಾಕ್ಬಿಡ್ತೀವಿ ಸರ್. ನಾವೇನು ಮಾಡ್ತೀವಿ ಅಂದರೆ ನನ್ನ ಹುಟ್ಟಿದಬ್ಬಕ್ಕೆ ಇಲ್ಲ ಮಗನ ಹುಟ್ಟಿದಬ್ಬಕ್ಕೆ ಇಲ್ಲ ಪ್ರತಿ ಅಕ್ಷಯ ತೃತೀಯಾಗೆ ಒಂದು ಗಿಡ ಹಾಕ್ತೀವಿ ಸರ್. ಈಗ ಜಮೀನು ಕಮ್ಮಿ ಆಯಿತು ಅನ್ನಿಸ್ತಾ ಇದೆಯಾ ನಿಮಗೆ? ಖಂಡಿತ ಅನ್ನಿಸ್ತಾ ಇದೆ. ಸೊ ಭಗವಂತ ಶಕ್ತಿ ಅಷ್ಟೇ ಕೊಟ್ಟಿರೋದು, ಅಷ್ಟರಲ್ಲಿ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ KRS ಬ್ಯಾಕ್ ವಾಟರ್ ಅಂದ್ರೆ ಎಲ್ಲರಿಗೂ ಏನು ಬಹಳ ಚೆನ್ನಾಗಿ ನೀರು ಸಿಕ್ಬಿಡುತ್ತೆ ಅಂತ ಹೇಳಿ, ಆದ್ರೆ ಅಲ್ಲಿ ನೀರು ಸಿಗೋದು ಬಹಳ ಕಷ್ಟ ಸರ್. ನಾನು ಆ ಇದನ್ನ ಇಟ್ಕೊಂಡು ಅಲ್ಲಿ ಜಮೀನ್ ತಗೊಂಡಿದ್ದೆ ಸರ್. ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು, ಓ ನಮ್ಮ ಜಮೀನಿಂದ 1.5 ಎಕರೆ ಬಿಟ್ಟರೆ KRS ಬ್ಯಾಕ್ ವಾಟರ್. ಸೊ ನಾನ್ ತಗೊಂಡಾಗ ಇನ್ 2.5 ವರ್ಷದ ಹಿಂದೆ ಚೆನ್ನಾಗಿ ಮಳೆ ಆಗಿತ್ತು, ಫುಲ್ ಕಾವೇರಿ ತಾಯಿ ತುಂಬಿ ಹರಿತಾ ಇದ್ರು. ನಮ್ ಜಮೀನ್ಗೆ ಹೋಗ್ಬೇಕಾದ್ರೆ ಚಿಕ್ಕ ಒಂದು ಸೇತುವೆ ದಾಟ್ಬೇಕು, ಆ ಸೇತುವೆ ಅಂತೂ ತುಂಬಿತ್ತು. ಇಷ್ಟು ಚೆನ್ನಾಗಿ ನೀರಿದೆ, ಇನ್ನೇನಪ್ಪ ಬೇಕು, ನೀರೊಂದು ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ಕೊಂಡು ಜಮೀನು ತೊಗೊಂಡಿದ್ದು. ಸೊ ಜಮೀನು ತೊಗೊಂಡಿದ್ದು ನಾನು ದಸರಾ ಹಬ್ಬದ ದಿನ ಇಲ್ಲಿ. ಸೊ ವಿಜಯದಶಮಿ ಹಬ್ಬದ ದಿನ ನಾನು ಬೋರ್ವೆಲ್ ಕೊರ್ಸಿದ್ದು. ಜಮೀನು ತೊಗೊಂಡಿದ್ದು ನೆಕ್ಸ್ಟ್ ಡೇನೆ ಬೋರ್ವೆಲ್ ಮಾಡಿಸಿದ್ದು. ಯಾಕಂದ್ರೆ ನಾನು ತುಂಬ ಎಲ್ಲ ನೋಡಿದ್ದೆ, ಫಸ್ಟ್ ನೀರು ಎಷ್ಟು ಬರುತ್ತೆ ಅದ್ರ ಮೇಲೆ ಮಿಕ್ಕಿದ್ದೇನಿದ್ರು ಪ್ಲಾನಿಂಗ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಸೊ ಆ ಥರ ನೋಡಿದ್ದು. ಬಟ್ ಆವಾಗ ನಾನು ಬೋರ್ವೆಲ್ ಕೊರ್ಸೋ ದಿನ 3/4 ಭಾಗ ಊರಿತ್ತು ಸರ್ ಅಲ್ಲಿ, ನನಗೆ ಏನಕ್ಕೆ ಅಂತ ಅರ್ಥ ಆಗಲಿ, ಏನೆಲ್ಲ ಈ ಥರ ನೋಡ್ತಾ ಇದ್ದಾರೆ ಅಂತ. ಆಮೇಲೆ ಗೊತ್ತಾಗಿದೆ ಏನಂದರೆ ಆ ಜಮೀನಲ್ಲಿ ಸಾಕಷ್ಟು ಬೋರ್ವೆಲ್ಗಳು ಕೊರೆಸಿದ್ದಾರೆ, ಒಂದರಲ್ಲೂ ನೀರು ಬಂದಿಲ್ಲ. ಸೊ ಇವ್ರದ್ದು ಏನಾಗುತ್ತೆ ನೋಡೋಣ ಅಂತ ಇಡೀ ಊರು ಇತ್ತು. ಏನೋ ದೇವ್ರ ದಯೆ, ನಾವು ಅಪ್ಪ ಅಮ್ಮ ಮಾಡಿದ್ದು ಯಾವುದೋ ಪುಣ್ಯ ಏನೋ ಗೊತ್ತಿಲ್ಲ, ನಮಗೆ 3/4 ಇಂಚ್ ನೀರು ಸಿಕ್ತು ಸರ್. ಅವತ್ತು ನೀರು ಸಿಕ್ಕಿದಾಗ ತುಂಬಾ ಬೇಜಾರಾಗೋಗಿತ್ತು ಸರ್. ಮುಕ್ಕಾಲಿಂಚ್ ನೀರು ಏನು ಮಾಡೋಣ ಏನು ಮಾಡೋಣ ಸರ್. 86 ಅಡಿಗೆ ಫಸ್ಟ್ ನೀರು ಸಿಕ್ತು. ಅದಾದಮೇಲೆ ನನಗೆ ಪಾಯಿಂಟ್ ಮಾಡಿಸ್ದವರು ಇನ್ನೂ ಒಂದು ಸೆಲೆ ಇದೆ ಕೆಳಗಡೆ ಅಂದರು, 640 ಅಡಿವರೆಗೂ ಕೊರಿಸ್ತು ಸರ್. ಕೆಳಗಡೆ ಎಲ್ಲೂ ಒಂದು ತೊಟ್ಟು ನೀರಿನ ಸುಳಿವೆ ಇಲ್ಲ ಸರಿ. ಅಷ್ಟಕ್ಕೆ ನನ್ನ ಶಕ್ತಿ ಮೀರೋಗಿತ್ತು, 1,00,000 ಮೇಲೆ ಹೋಗ್ಬಿಟ್ಟಿತ್ತು ಬೋರ್ವೆಲ್ ಬಿಲ್ಲು. ಸರಿ ಬೇಡ ಅಂದ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ದೆ ಸರ್. ನಿಲ್ಲಿಸಿಬಿಟ್ಟು 1/4 ಇಂಚ್ ನೀರು ಬಂತು. ಅವಾಗ ಒಂದು ವಾರ ಬೇಜಾರಾಗಿತ್ತು. ಆ ಬೋರ್ವೆಲ್ ನಿಲ್ಲಿಸಿದಂಥ ಟೈಮಲ್ಲಿ ಒಬ್ಬರು ಆ ಊರಲ್ಲಿ ಇರೋ ಅಂಥ ಒಬ್ಬರು ಆಚಾರ್ಯರು ಬಂದುಬಿಟ್ಟು ಅಲ್ಲಿ ಕೆಲವರೆಲ್ಲ 500 ರೂಪಾಯಿ ಅಂತ ಕರೀತಾರೆ ನನ್ನ. ಸೊ 500 ರೂಪಾಯಿ ಬದಿಕೊಂಡ್ರಿ ಬಿಡಿ ಅಂದರು. ಅದೇನಕ್ಕೆ ಅಂದರೆ ನನಗೆ ಅವಾಗ ಅರ್ಥ ಆಗಲಿಲ್ಲ. ಅದಾದ 2 ದಿನ ಆದಮೇಲೆ ಹೇಳಿದ್ರು ಈ ಜಾಗದಲ್ಲಿ ಇಷ್ಟೊಂದು ಬೋರೆಲ್ಲ ಕೊರೆದಿದ್ದಾರೆ, ಯಾರಿಗೂ ನೀರೇ ಸಿಕ್ಕಿಲ್ಲ, ಏನೋ ನಿಮ್ಮ ಅದೃಷ್ಟ ಸಿಕ್ಕಿರೋದು ಅಂತ. ಅವಾಗ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಸೊ ಯಾರಿಗೂ ಸಿಕ್ಕಿಲ್ಲದೆ ನನಗೆ ಸಿಕ್ಕಿದೆ ಅಂದರೆ ಏನೋ ಒಂದು ರೀಸನ್ ಇರುತ್ತಲ್ಲ. ಸೊ ಇದರಲ್ಲೇ ಏನಾದರೂ ಹೊಸ್ದಾಗಿ ಮಾಡಬೇಕು ಅಂತ ಅವತ್ತಿಂದ ಎಲ್ಲ ಥರ ಶೋಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಕಮ್ಮಿ ನೀರಲ್ಲಿ ಹೇಗೆ ನಾವು ಕೃಷಿ ಮಾಡ್ಬೋದು. ಕೆಲವ್ರಿಗೆ ನೀರೇ ವರ ಅಂತಾರೆ. ಸೊ ನನಗೊಂಥರ ನೀರು ಇಲ್ಲದೆ ಇದ್ದಿದ್ದೆ ವರ ಆಯಿತು ಅನಿಸುತ್ತೆ ಸರ್. ಯಾಕೆ ತುಂಬ ಕಮ್ಮಿ ನೀರಲ್ಲಿ ನಾನಾಗ ಇಸ್ರೇಲ್ ಮೆಥಡ್ ಡ್ರಿಪ್ ಇರಿಗೇಷನ್ಸ್ ಬಗ್ಗೆ ತುಂಬ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ನಾವಾಗ ಬೋರ್ವೆಲ್ ಕೊರಿಸಿದ್ದು ಅದೇ ಈ ದಸರಾ ಟೈಮಲ್ಲಿ. ಆಗ ಒಳ್ಳೆ ಮಳೆ ಬಿದ್ದಿತ್ತು, ಅಕ್ಕಪಕ್ಕದವ್ರು ಎಲ್ಲ ಬಂದು ಇಲ್ಲ ಗಿಡ ಹಾಕ್ಬಿಡಿ ಹಾಕ್ಬಿಡಿ, ಹೆಂಗಿರೋ ಬೋರ್ ಹೊಡೆಸಿರಿ, ಇಷ್ಟು ನೀರಿಗೆ ಈ ಗಿಡ ಹಾಕಿದ್ರೆ ಮ್ಯಾನೇಜ್ ಆಗುತ್ತೆ, ಇಲ್ಲ ಅಂದರೆ ಬೇಸಿಗೆಗೆ ಆಗಲ್ಲ ಅಂತ ಎಲ್ಲ ತುಂಬ ತಿಳಿದಿರೋರೆಲ್ಲ ತುಂಬ ಜನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾನು ಇಲ್ಲ, ಈ ಮಳೆಗಾಲ ನಾನು ನೋಡಬೇಕು, ನಮ್ಮ ಭೂಮಿಗೆ ಎಲ್ಲೆಲ್ಲಿಂದ ನೀರು ಹರಿದು ಬರುತ್ತೆ, ನಾನು ಹೆಂಗೆ ನೀರು ಬಂದಂಥ ನೀರು ನನ್ನ ಜಮೀನು ಬಿಟ್ಟು ಹೋಗಬಾರ್ದು, ಅದನ್ನು ಹೆಂಗೆ ನಾನು ಸಂಗ್ರಹ. ಯಾಕಂದರೆ ನಂದು ಭೂಮಿ ಇರೋದೇ ಚಿಕ್ಕದು, ಅದರಲ್ಲಿ ಕೃಷಿ ಹೊಂಡ ಅಂತ ಖಂಡಿತ ಮಾಡೋಕ್ಕೆ ಆಗೋದೇ ಇಲ್ಲ. ಕೃಷಿ ಹೊಂಡ ಮಾಡಿದ್ರೆ ಅವ್ರು 2 ಗುಂಟೆ ಜಾಗ ಬೇಕು ಮಿನಿಮಮ್ ಅಂದರು, ಒಳ್ಳೆ ನೀರನ್ನ ಹಿಡಿದಿಡಬೇಕು ಅಂತ. ಪ್ಲಸ್ ನನ್ನ ಜಮೀನಲ್ಲಿ 4 ಮರಗಳಿತ್ತು, ಒಂದು ಮರನೂ ನಾನು ತೆಗ್ದಿಲ್ಲ. ಒಂದು ದೊಡ್ಡದು ಆಲದ ಮರ ಇದೆ, ಅದೇ ಒಂದು 1.5 ಗುಂಟೆ ಜಾಗ ತೊಗೊಂಡಿದೆ. ಒಂದು ಹುಣಸೆ ಮರ ಇದೆ, 2 ಬೇವಿನ ಮರಗಳಿದೆ. ನನ್ನ ಉದ್ದೇಶ ಅಂದರೆ ನಮ್ಮ ಕೈಲಿ ಗಿಡ ಅಂತೂ ಬೆಳೆಸೋಕ್ಕಾಗಲ್ಲ ಅಷ್ಟು ದೊಡ್ಡದು, ಇರೋ ಗಿಡ ತೆಗಿಬಾರ್ದು ಅಂತ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಂಡು ನಾನು ಒಂದು ಗಿಡನೂ ತೆಗ್ದಿಲ್ಲ ಸರ್. ಸರಿ, ಅದಾದ್ಮೇಲೆ ಬರೋ ನೀರನ್ನ ಹೆಂಗೆ ಉಳಿಸ್ಕೊಳೋದು ಅನ್ನೋ ಒಂದು ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೂ ಒಂದು 6 ತಿಂಗಳ ಹಿಂದೆ ಒಬ್ರು ಹಿಂಗೆ ನನ್ನ ಸ್ನೇಹಿತರೊಬ್ಬರು ತೋಟ ಮಾಡಿದರು, ಅವರು ಎಲ್ಲ ಕಡೆ ಗಿಡ ಹಾಕ್ಬಿಟ್ಟಿದ್ರು. ಒಂದು ಮಳೆ ಬಂತು, ಹೊಸ ಭೂಮಿ ಫುಲ್ ನೀರು ಕೊಚ್ಕೊಂಬಂತು ಜಮೀನ್ಗೆ, ಎಲ್ಲ ಗಿಡ ಎಲ್ಲ ಕೊಚ್ಕೊಂಡು ಹೊರಟೋಯ್ತು ಸರ್. ಮತ್ತು ಇದೇ ಥರ ನಮಗೂ ಆಗಬಾರ್ದಲ್ಲ. ಸೊ ಅದಕ್ಕೆ ಲರ್ನಿಂಗ್ ಫ್ರಮ್ ಅದರ್ಸ್ ಮಿಸ್ಟೇಕ್ ಅಂದ್ಬಿಟ್ಟು ಬೇರೆ ಅವರ ಇದರಿಂದ ಅಂದ್ಬಿಟ್ಟು ನಾನೇನು ಮಾಡ್ದೆ, ಆ ಮಳೆಗಾಲ ಕಾಯ್ದೆ ಸರ್ ತಾಳ್ಮೆಯಿಂದ. ಸೆಪ್ಟೆಂಬರ್ ಡೈಲಿ ಹೋಗೋದು, ಸೊ ಎಲ್ಲಿ ಜೋರ ಮಳೆ ಬಂತು ಅಂದರೆ ಎಲ್ಲಿ ನೀರು ಹರ್ಕೊಂಬಂದಿದೆ ಅಂತ ನೋಡೋದು, ಒಂದಿಷ್ಟು ದೊಡ್ಡ ಪೇಪರ್ ಇಟ್ಕೊಂಡು ಅದ್ರ ಬರ್ಕೊಳೋದು, ಸ್ಕೆಚ್ ಅಂತ ಮಾಡಿದ್ರೆ ಜಮೀನಲ್ಲಿ ನಿಂತಿರೋರಿ ಮಳೆ ಬಂದಾಗ. ಹಾ ಹೌದು. ಸೊ ಬರ್ಕೊಳೋದು ಎಲ್ಲೆಲ್ಲಿಂದ ನೀರು ಬರ್ತದೆ, ಯಾಕಂದ್ರೆ ಅದು KRS ಬ್ಯಾಕ್ ವಾಟರ್ ಅಲ್ಲ. ಸೊ ಅಲ್ಲಿನ ಭೂಮಿ ಹಾಗೆ ಇದೆ ಸರ್, ಅಂದ್ರೆ ನೀರು ಹರಿದು ಬರ್ತಾನೆ ಇರುತ್ತೆ, ಯಾಕಂದ್ರೆ ಅದು ಬ್ಯಾಕ್ ವಾಟರ್ಗೆ ಹೋಗ್ಬೇಕು. ಆ ಪ್ರಕೃತಿನೇ ಅಲ್ಲಿ ಹಂಗಿದೆ, ಪ್ರಕೃತಿ ವಿರುದ್ಧವಾಗಿ ನಾವು ಯಾವತ್ತೂ ಹೋಗ್ಲೇಬಾರ್ದು ಅನ್ನೋದು ನಂಗೆ ತುಂಬಾ ಅದೊಂದು ಅರಿವಿತ್ತು. ಸೊ ಅದಕ್ಕೆ ಎಲ್ಲೆಲ್ಲಿಂದ ನೀರು ಬರುತ್ತೆ ಅನ್ನೋದನ್ನ ಹೋಗೋದು, ಪ್ರತಿಯೊಂದು ಮಳೆಯಲ್ಲೂ ನೋಡೋದು ಎಲ್ಲಿ ಹರಿದು ಬಂದಿದೆ ನೀರು, ಮತ್ತು ನೀರು ಮಳೆ ಹುಯ್ದು ನಿಂತ ಮೇಲೆ ಎಷ್ಟೊತ್ತು ನೀರು ಹರಿಯುತ್ತೆ, ಯಾವ ಕಡೆ ಹೋಗುತ್ತೆ ಅಂತ ನೋಡಿ. ಸೊ ಅದ್ರ ಪ್ರಕಾರ ಏನು ಮಾಡಿದೆ, ಅಲ್ಲಿ ಎಲ್ಲಿ ನೀರು ಹರ್ಕೊಂಡು ಬರುತ್ತಲ್ಲ ಅಲ್ಲಿ ಯಾವ ಗಿಡಗಳನ್ನ ಹಾಕಲಿಲ್ಲ ಸರ್. ಅಲ್ಲಿ ನಾನೊಂದು ಚಿಕ್ಕದು ನೀರು ನಮ್ಮ ಜಮೀನೊಳಗೆ ಹರಿದು ಇನ್ನೂ ಹೆಚ್ಚಾಗಿ ಬರೋ ಥರ ಒಂದಷ್ಟು ಕಾಲುವೆಗಳ ಥರ ಚಿಕ್ಕದಾಗಿ ಮಾಡಿಕೊಂಡೆ. ಸೊ ಅದಾದ ನಂತರ ಅಲ್ಲೇನು ಮಾಡಿದೆ ನಾನು, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಬಂದೆ ಸರ್. ಅಂದರೆ ಮೇಲ್ಗಡೆ ಮೊದಲನೇ ಪಾತಿ ತುಂಬಬೇಕು ಮೇಲ್ಗಡೆದು, ಅದಾದಮೇಲೆ ಮತ್ತು ಕೆಳಗಡೆಗೆ ನೀರು ಹರ್ಕೊಂಬರ್ಬೇಕು, ಮತ್ತು ಅದು ತುಂಬಿದ ಮೇಲೆ ಇನ್ನೊಂದು ಕೆಳಗಡೆಗೆ ನೀರು ಹರ್ಕೊಂಡೋಗ್ಬೇಕು, ಅದು ತುಂಬಿದ ಇನ್ನೊಂದು ಕೆಳಗಡೆ ಅದು ನಮ್ಮ ಜಮೀನು ತುಂಬ ನಂತರ ರೋಡ್ಗೆ ಹೋಗಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡಿದೆ ಸರ್ ನಾನು. ಸೊ ಅವಾಗ ಮಾಡಬೇಕಾದ್ರೆ ನಾನು ತುಂಬ ನೀಟಾಗಿ ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೆ ಸರ್, ಇಂತಿಂಥ ಕಡೆ ಅಂತ. ಅದು ಹೇಗೆ ಹೇಗಿದೆ ಅಂದರೆ, ನಮ್ಮ ಜಮೀನು ತುಂಬಿದ ಮೇಲೆ ಈ ಪಕ್ಕದಲ್ಲಿ ಒಂಥರ ಕಾಲುವೆ ಥರ ಬಂದು ಪೂರ್ತಿ ಕೊನೆವರೆಗೂ ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಮಾಡಿದ್ಮೇಲೆ ಏನಾಯಿತು, ಆ ವರ್ಷ ಇದೆಲ್ಲ ನೋಡಿದ್ನಲ್ಲ, ಅದೇನು ಹೇಳ್ತಾರೆ, ತುಂಬ ಓವರ್ ಕಾನ್ಫಿಡೆಂಟ್ ಆಗೋಯ್ತು. ಓಕೆ, ನೀರು ಬರುತ್ತೆ, ನೀರು ನಿಲ್ಲುತ್ತೆ ಜಮೀನಲ್ಲಿ, ಸೊ ಯಾವುದೇ ತೊಂದರೆ ಆಗಲ್ಲ, ಗಿಡ ಬೆಳಿಬೋದು ಅನ್ನೋ ಒಂದು ಕಾನ್ಫಿಡೆಂಟು ಬಂತು, ಒಂಚೂರು ಓವರ್ ಕಾನ್ಫಿಡೆಂಟು ಆಗೋಯ್ತು ಸರ್. ಸರಿ, ಅದಾದಮೇಲೆ ಏನಾಯಿತು, ಆ ಬೇಸಿಗೆ ಚೆನ್ನಾಗಿ ನಮಗೆ ಹೊಡೆತ ಕೊಡ್ತು ಸರ್. ಯಾವ ಥರ ಕೊಡ್ತು ಅಂದರೆ, ಅದಾದ ನಂತರ ಮಳೆನೇ ಇಲ್ಲ, ಒಂದು ವರ್ಷ ಪೂರ್ತಿ ಮಳೆನೇ ಇಲ್ಲ. ನಮ್ಮ ಬೋರ್ವೆಲ್ಲು 11 ಮಾರ್ಚ್ ನಿಂತೋಯ್ತು ಸರ್. ಎಲ್ಲ ಗಿಡಗಳು ಹಾಕಿದ್ದೀನಿ, ಇಷ್ಟು ಗಿಡಗಳು, ಒಂದು ವರ್ಷ ಆದ ನಂತರ ಇಡೀ ಬೋರ್ವೆಲ್ಲ ನಿಂತೋಯ್ತು. ಅವತ್ತು ಜೀವ ಡವ ಡವ ಅಂತ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ಅನಿಸ್ತು, ಯಾಕಂದರೆ ನಾನು ಸ್ಟಾರ್ಟಿಂಗೇ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಕೇಳಿದ್ದೆ ಸರ್. ಆಗ ಏನಾಯಿತು ಅಂದರೆ, ನಾನು ಹಿಂಗೆ ಒಂದು ತುಂಬ ತಜ್ಞರನ್ನೆಲ್ಲ ಭೇಟಿ ಮಾಡಿದ್ದೆ. ಅವರು ನಾವು ಚಿತ್ರದುರ್ಗದಿಂದೆಲ್ಲ ಬರಬೇಕು ಮಾಡಬೇಕು, ನಮ್ಮ ಚಾರ್ಜಸ್ಸೇ 25,000 ಆಗಿಬಿಡುತ್ತೆ ಅಂದರು. ಆಗ ತುಂಬ ಜಮೀನಿಗೆ ಇದಕ್ಕೆಲ್ಲ ಖರ್ಚು ಮಾಡಿದೆ, ನಾತ್ರ ಆರ್ಥಿಕವಾಗಿ ಅಂತ ಅಷ್ಟು ದುಡ್ಡು ಇರಲಿಲ್ಲ. ಅವತ್ತು ನಾನು ಬಿಟ್ಬಿಟ್ಟೆ ಅದನ್ನು. ಅವಾಗ ಅನಿಸ್ತು, ಅವತ್ತು ಮಾಡಿಸಿದ್ರೆ ಚೆನ್ನಾಗಿರೋದು, ಅಟ್ಲೀಸ್ಟ್ ಬಂದಂಥ ಮಳೆ ನೀರನ್ನ ನಾವು ನಮ್ಮ ಬೋರ್ವೆಲ್ಗೆ ಕೊಡ್ಬೋದಿತ್ತು. ಸೊ ಅದರಿಂದಾಗಿ ನಮ್ಮ ಬೋರ್ವೆಲ್ ಅಟ್ಲೀಸ್ಟ್ ಇನ್ನೊಂದಷ್ಟು ದಿನ ಓಡೋದೋ ಇಲ್ಲ ಏನೋ ಒಂದು ಆಗೋದು ಅಂತ ಅನಿಸ್ತು. ಅದಾದಮೇಲೆ ಅನಿಸ್ತು ಓಕೆ ಸರಿ ಈಗ ನಾನೇನೋ ಸಾಲ ಸೋಲ ಮಾಡಿಬಿಡ್ತೀನಿ ನನ್ನ ಬೋರ್ವೆಲ್ ನಿಂತ ಮೇಲೆ. ಪಾಪ ನಂತರ ಬೇರೆ ಒಂದಷ್ಟು ರೈತರು ಹೆಂಗೆ ಮಾಡ್ತಾರೆ, ಎಲ್ಲರ ಹತ್ರನೂ ಅಷ್ಟು ಆರ್ಥಿಕವಾಗಿ ದುಡ್ಡು ಇರೋಲ್ಲ, ಇದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಸತತವಾಗಿ ಮಾರ್ಚಿಗೆ ಬೋರ್ವೆಲ್ ನಿಲ್ತು. ಮಾರ್ಚು ಏಪ್ರಿಲ್ಲು ಎಲ್ಲ ಕಡೆ ಓಡಾಡಿಕೊಂಡು ತುಂಬಾ ಒಂದಷ್ಟೆಲ್ಲ ನೋಡ್ಕೊಂಡ್ಬಂದೆ ಸರ್. ಎಲ್ಲ ಮಾಡಬೇಕಾದ್ರೆ ನನಗೆ ಒಬ್ಬರು ಪರಿಚಯ ಆದರು, ಪ್ರೇಮಾನಂದ್ ಸರ್ ಅಂತ. ಅವರು ಚಂದನದಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದರು. ಅವರು ಉತ್ತರ ಕರ್ನಾಟಕದಲ್ಲಿ ಒಂದು ಜಲತಜ್ಞರಾಗಿ ಒಂದರಲ್ಲಿ ಕೆಲಸ ಮಾಡ್ತಾಯಿದ್ರು ಕೃಷಿ ಇದರಲ್ಲಿ. ಸರ್ ಅವ್ರದ್ದೊಂದು ಇಂಟರ್ವ್ಯೂ ನೋಡಿದ್ಮೇಲೆ ನನಗೆ ಅನಿಸ್ತು ಓ ಖಂಡಿತ ಮಾಡ್ಬೋದಲ್ಲ ಈ ಥರ. ಬಟ್ ನನಗೆ ಇದಕ್ಕಿಂತ ಅದ್ರ ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು 25-30,000 ಬಂತು ಸರ್ ಲೆಕ್ಕ ಎಲ್ಲ ಇದಕ್ಕಿಂತ ಖರ್ಚು. ಇದಕ್ಕಿಂತ ಕಮ್ಮಿಗೆ ಏನಾದರೂ ಮಾಡಬೇಕಲ್ಲ, ಏನಾದರೂ ಒಂದು ಉಪಯೋಗ ಹುಡುಕ್ಬೇಕು ಅಂದ್ಬಿಟ್ಟು ಅದನ್ನು ತುಂಬ ಯೋಚನೆ ಮಾಡ್ತಾ ಇದ್ದಾಗ ಅವ್ರನ್ನ ಭೇಟಿ ಮಾಡಿದೆ ನಾನು. ಸರ್ ಈ ಥರ ಇತ್ರಲ್ಲಿ ಇದೆ, ಇನ್ನೊಂಚೂರು ಲೋ ಕಾಸ್ಟಲ್ಲಿ ನಾನು ಮಾಡಬೇಕು ಅಂತ ಇದ್ದೀನಿ. ಸೊ ಇದೊಂಥರ ಮಾಡೆಲ್ ಆಗಬೇಕು ಬೇರೆಯವ್ರಿಗೂ ಕೂಡ, ಯಾರು ಬೇಕಾದ್ರೂ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡ್ಬೋದು ಅನ್ನೋದೊಂದು ಮಾಡೆಲ್ ಮಾಡಬೇಕು ಅಂತ ತುಂಬ ಯೋಚನೆ ಮಾಡಬೇಕಾದ್ರೆ ನಮಗೊಂದು ಮೆಥಡ್ ಬಂತು ಸರ್. ಇದು ಯಾರೂ ಮಾಡಿಲ್ಲ ಸರ್ ಸುತ್ತಮುತ್ತ, ನಾನೇ ಮೊದಲನೇ ವ್ಯಕ್ತಿ ಮಾಡಿದ್ದು. ಓಪನ್ ಬೋರ್ವೆಲ್ ರೀಚಾರ್ಜ್ ಅಂತ ಸರ್. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಫಸ್ಟು ಪೂರ್ತಿ ಗುಂಡಿ ಹಾಕು ಅಂತಾರೆ, ಅದ ನಂತರ ಕೆಳಗಡೆ ಒಂದು 40 mm ಜಲ್ಲಿ ಒಂದಷ್ಟು ಹೈಟ್ವರೆಗೂ ಹಾಕ್ತಾರೆ, ಮತ್ತು ಅದ್ರ ಮೇಲೆ ಇನ್ನೊಂದು 20 mm ಜಲ್ಲಿ ಹಾಕ್ತಾರೆ, ಮತ್ತು ಅದ್ರ ಮೇಲೆ ಬೇಬಿ ಜಲ್ಲಿ ಹಾಕ್ತಾರೆ, ಅದ್ರ ಮೇಲೆ ಮತ್ತೆ ಎಮ್ ಸ್ಯಾಂಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಆಗ ಅದರೊಳಗಡೆ ಬೋರ್ವೆಲ್ ಒಳಗೆ ನೀರು ಹೋಗ್ತಾ ಇರ್ತಾ ಅದು ಹಂಗೆ ಸೋಸಿ ಸೋಸಿ ಬೋರ್ವೆಲ್ ಒಳಗಡೆ ಹೋಗುತ್ತೆ ಸರ್. ಇದಕ್ಕೆ ಸುಮಾರು ಏನಿಲ್ಲ ಅಂದರೂ ಒಂದು 1.5-2 ಟ್ರ್ಯಾಕ್ಟ್ರ್ ಜಲ್ಲಿ ಬೇಕು, ಒಂದು ಸ್ವಲ್ಪ ಬಾಂಡ್ ಕಲ್ಲುಗಳು ಬೇಕು, ಮತ್ತು ಇದೆಲ್ಲ ಖರ್ಚು ಅರೌಂಡ್ ಒಂದು 20-25,000 ಆಗ್ಬಿಡೋದು ಸರ್. ಜೆ ಸಿ ಬಿ ಖರ್ಚಂತೆ ಅದು ಇದು ಎಲ್ಲ. ಮತ್ತು ಇವ್ರು ಮಾಡಿಕೊಡೋರು ಅವರು ನಾನು ಈ ಥರ ಬೇರೆ ಕಡೆಯಿಂದ ಬರಬೇಕು, ಅವ್ರ ಕ್ಯಾಬ್ ಚಾರ್ಜೆ 5,000 ಕೊಡಬೇಕು, ಅವ್ರ ಮೆಶ್ಯು ಎಲ್ಲಿ ಸಿಕ್ಕುತ್ತೆ ಅಂದರೆ ಅವ್ರು ಯಾರು ಹೇಳೋಕ್ಕೆ ರೆಡಿ ಇರಲಿಲ್ಲ, ನಾವೇ ತರ್ತೀವಿ ನಾವೇ ಮಾಡ್ತೀವಿ ಅಂದರೆ ಅವ್ರದೇ 25,000 ರೂಪಾಯಿ ಲಿಸ್ಟ್ ಕೊಟ್ಟರು ಸರ್. ಸರಿ ಇದ್ರ ಎರಡು ಇಟ್ಕೊಂಡು ಯಾರು ಜನಸಾಮಾನ್ಯರು ಯಾರು ಮಾಡೋಕ್ಕಲ್ಲ ರೈತರುಗಳು ಇಷ್ಟೆಲ್ಲ ಇಟ್ಕೊಂಡು ಅದಕ್ಕೇ ಮೋಸ್ಟ್ಲಿ ಬೋರ್ವೆಲ್ ರೀಚಾರ್ಜ್ ಅನ್ನೋದು ಜನ ಸೀರಿಯಸ್ಸಾಗಿ ತೊಗೊತಾ ಇಲ್ಲ, ಖರ್ಚಿದೆ ಅಂದ್ಬಿಟ್ಟು ಅಂದ್ಬಿಟ್ಟು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಓಪನ್ ವೆಲ್ ರೀಚಾರ್ಜ್ ಮಾಡೋಣ ಅಂತ ಮಾಡಿದೆ. ನಾನು ನಿಮ್ಗೆ ಹೇಳಿದ್ನಲ್ಲ ಸರ್ ನನ್ನ ಜಮೀನಲ್ಲಿ ಎಲ್ಲೆಲ್ಲಿ ನೀರು ಬರುತ್ತೆ ಅಂತ ಫಸ್ಟೇ ನಾನು ಲೆಕ್ಕಾಚಾರ ಹಾಕೋಣ. ಸೊ ಆ ಎರಡು ಕಡೆ ನಾನು ಪರ್ಕುಲೇಷನ್ ಪಿಟ್ ಅಂತ ಕೇವಲ ಬರೀ 3 ಅಡಿ ಆಳ ಅದಕ್ಕೆ 3 ಇಂಚ್ದು 2 ರಿಂಗ್ ಹಾಕ್ಬಿಟ್ಟು ಪರ್ಕುಲೇಷನ್ ಪಿಟ್ ಅಂತ ಮಾಡ್ಕೊಂಡಿದ್ದೀನಿ ಸರ್. ಅಂದರೆ ನನ್ನ ಜಮೀನಿಗೆ ಅರ್ಧ ಬರೋ ನೀರೆಲ್ಲ ಅದಕ್ಕೆ ಬರಬೇಕು, ಅಂದರೆ ನಮ್ಮ ಜಮೀನು ಹಿಂಗದ ನಂತರ ಅಲ್ಲಿಗೆ ಬರುತ್ತೆ. ಸೊ ಆ ನೀರನ್ನ ನಾವೇನು ಮಾಡಿದೆ ನಮ್ಮ ಬೋರ್ವೆಲ್ ಪಿಟ್ ಗುಂಡಿಗೆ ಒಂದು ಪೈಪ್ ಲೈನ್ ಮಾಡಿಕೊಂಡು ಒಂದು 3 ಇಂಚ್ದು ಪೈಪ್ ಹಾಕ್ಕೊಂಡು ಅಲ್ಲಿಗೆ ತೊಗೊಂಬಂದು ಅಲ್ಲೇನು ಮಾಡಿದ್ವಿ ನಾವು ಒಂದು ಚೇಂಜಸ್ ಅಂದರೆ ಫಸ್ಟು ಸುತ್ತ ನಾವು ಯಾವ ಜೆ ಸಿ ಬಿ ಏನೂ ಕರೆಸಿಲ್ಲ ಸರ್. ಅಲ್ಲೇ ಊರಲ್ಲಿ ಇದ್ದಂಥ ಸ್ಥಳೀಕರನ್ನ ಕರ್ಕೊಂಡು ನನಗೊಂದು 2,000 ರೂಪಾಯಿ ಖರ್ಚಾಯಿತು ಸರ್ ಸುತ್ತ ತೆಗೆಯೋದಕ್ಕೆ. ಪ್ಲಸ್ ಇದು ಬೋರ್ವೆಲ್ ರೀಚಾರ್ಜ್ ಮಾಡಬೇಕು ಅನ್ನೋರು ಒಂದು ತುಂಬ ತಲೆಯಲ್ಲಿ ಇಟ್ಕೊಬೇಕು ಸರ್, ಕೇಸಿಂಗ್ ಪೈಪು ಮಿನಿಮಮ್ ಅವ್ರೇನಿಲ್ಲ ಅಂದರೂ ಒಂದು 20 ಅಡಿ ಆಳಕ್ಕೆ ಕೇಸಿಂಗ್ ಪೈಪ್ ಹಾಕಿರಬೇಕು ಸರ್. ಕೆಲವ್ರು ಏನು ಮಾಡ್ತಾರೆ ಕಾಸು ಉಳಿಸೋಕೆ ಅಂತ ಬರೀ 10 ಅಡಿಗೆ ಬಂಡೆ ಸಿಕ್ತು ಅಂತ ಕೇಸಿಂಗ್ ಪೈಪ್, ಆ ಥರದವ್ರು ಬೋರ್ವೆಲ್ ರೀಚಾರ್ಜ್ ಮಾಡಬಾರ್ದು ಸರ್. ಯಾಕಂದ್ರೆ ನಾವೇ ಆಗ್ತದೆ 7-8 ಅಡಿ ತೆಗ್ದಿರ್ತೀವಿ, ಇನ್ನಷ್ಟು ಕೆಳಗಡೆ ಭದ್ರತೆ ಇರೋಲ್ಲ, ಮತ್ತು ಅದು ಹಳ್ಳಾಡಿ ಇಲ್ಲ ಲೂಸ್ ಆಗಿ ಶಿಂಕ್ ಆಗ್ಬಿಡೋದು, ಆ ಥರ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಿನಿಮಮ್ ನೀವು 20 ಅಡಿ ಕೇಸಿಂಗ್ ಪೈಪ್ ಹಾಕಿದರೆ ಯಾರು ಬೇಕಾದ್ರೂ ಬೋರ್ವೆಲ್ ರೀಚಾರ್ಜ್ ಮಾಡ್ಬೋದು. ನಾವೇನು ಮಾಡ್ದೋ ಅಲ್ಲಿ 10 ಅಡಿ ಆಳ ಅಗಿಬೇಕು ಅಂತ ಸ್ಟಾರ್ಟ್ ಮಾಡ್ದೋ ಸರ್ ಜನರನ್ನ ಕರ್ಕೊಂಬಂದು. ಅಗಿತ ಅಗಿತಾ ನನಗೆ 7.75-8 ಅಡಿಗೆ ನನಗೆ ಒಂದು ಬಂಡೆ ಸಿಕ್ಬಿಡ್ತು ಕೆಳಗಡೆ. ಸೊ ಅದಕ್ಕಿಂತ ಕೆಳಗಡೆ ಹೋಗೋಕ್ಕಾಗಲ್ಲ, ಅದು ಸಿಕ್ಕಿದ್ದು ನನಗೊಂಥರ ಒಳ್ಳೆಯದೇ ಆಯಿತು. ಅಲ್ಲಿಗೆ ನಾನು ನಿಲ್ಲಿಸಿದೆ ಸರ್, ನಿಲ್ಲಿಸ್ಬಿಟ್ಟು ಅಲ್ಲೇನು ಮಾಡಿದೆ ಸುತ್ತ ನೀಟಾಗಿ ಬಿಡಿಸ್ಕೊಂಡು ಇದೇನು ನಾವು ಕೇಸಿಂಗ್ ಪೈಪ್ ಹಾಕಿರ್ತೀವಲ್ಲ ಅದ್ರಲ್ಲಿ ತುಕ್ಕಿರಬಾರ್ದು ಸರ್ ನಾವು, ಯಾಕಂದ್ರೆ ಮತ್ತೆ ತುಕ್ಕಿಡದೆ ಅದ್ರ ಸ್ಟ್ರೆಂತ್ ಕಳ್ಕೊಂಬಿಡುತ್ತೆ. ಅದಕ್ಕೆ ನೀಟಾಗಿ ಅದೆಲ್ಲ ಎಂಬ್ರಿ ಪೇಪರ್ ಹಾಕಿ ಪ್ರತಿಯೊಂದು ಉಜ್ಜಿ ಅದನ್ನು ಪೂರ್ತಿ ಏನು ತುಕ್ಕೇನಿತ್ತು ಅದನ್ನೆಲ್ಲ ತೆಗೆದು ಫಸ್ಟ್ ಒಂದು ಮೆಟಲ್ ಎನಾಮೆಲ್ ಹೊಡೆದು ಮತ್ತೆ ನೆಕ್ಸ್ಟ್ ತುಕ್ಕಿಡಿಬೇಕು, ಯಾಕಂದ್ರೆ ನಾವು ಓಪನ್ ವೆಲ್ ಮಾಡ್ತಾ ಇರೋದು. ಸೊ ಗಾಳಿ ಯಾವಾಗ ಇದೆಲ್ಲ ಆಡುತ್ತೆ ಆಗ ತುಕ್ಕಿಡಿದೆ ನಾನು ಸ್ವಲ್ಪ ಟೆಕ್ನಿಕಲ್ ಓದಿರೋದ್ರಿಂದ. ಸೊ ಆದ್ದರಿಂದ ನಾನೇನು ಮಾಡಿದೆ ನೀಟಾಗಿ ಎಲ್ಲ ತೆಗೆದು ಅಲ್ಲಿ ಪೂರ್ತಿ ಮಾಡಿಕೊಂಡೆ ಸರ್, ನೀಟಾಗೆಲ್ಲ ಮಾಡಿದ್ರು ಫಸ್ಟ್ ಒಂದು ಎನಾಮೆಲ್ ಹೊಡ್ಕೊಂಡೆ. ಸೊ ಅದಾದ ನಂತರ ಡ್ರಿಲ್ಲಿಂಗ್ ಮಾಡಬೇಕು ಅದಕ್ಕೆ. ಬಟ್ ನಾನೇನು ಮಾಡಿಬಿಟ್ಟೆ ಮೋಟ್ರ್ ತೆಗಿಲೇ ಇಲ್ಲ ಆಚೆ, ಅಷ್ಟು ಪೂರ್ತಿ ತೆಗೆಸ್ಬಿಟ್ಟಿದ್ದೆ. ಆಮೇಲೆ ಅನಿಸ್ತು ಮೋಟ್ರ್ ತೆಗೆದ್ಬಿಟ್ಟು ಡ್ರಿಲ್ ಮಾಡಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಆ ವೈರ್ಗೆ ಹೋಗಿ ಡ್ರಿಲ್ ಬಿಟ್ಟು ಚುಚ್ಚಿ ಪಂಚರ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಇನ್ನೇನಾದ್ರು ಈಸಿ ವೇ ಮಾಡೋ ಹೋಗಿ ಡ್ರಿಲ್ ಬಿಟ್ಟೆಲ್ಲ ಕೇಳಿದೆ ಸರ್ ಅಂಗಡಿಯಲ್ಲೆಲ್ಲ. ಒಂದು ಮೆಟಲ್ಗೆ ಡ್ರಿಲ್ ಬಿಟ್ಟು 800-900 ರೂಪಾಯಿ ಅಂತ ಹೇಳಿದ್ರು. ಅಯ್ಯೋ 800-900 ರೂಪಾಯಿ ಸ್ವಲ್ಪ ಕಾಸ್ಟ್ಲಿ ಆಗಿಬಿಡುತ್ತೆ, ಇನ್ನೇನೋ ಕಮ್ಮಿಯಾಗಿ ಹುಡುಕ್ಬೇಕು ಅಂತ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ. ಸರಿ, ಬರಬೇಕಾದ್ರೆ ಒಬ್ರು ಯಾರೋ ಶೀಟ್ಗೆ ಡ್ರಿಲ್ ಹೊಡಿತಾ ಇದ್ರು, ಈ ಮನೆ ಹತ್ರ ಎಲ್ಲ ಶೀಟ್ ಹಾಕ್ತಾರಲ್ಲ ಸರ್, ಅದಕ್ಕೆ ಆ ಡ್ರಿಲ್ ಬಿಟ್ ತೊಗೊಂಡೆ. ಇದು ಚೆನ್ನಾಗಿದೆಲ್ಲ, ಯಾಕೆ ಇದ್ರಲ್ಲಿ ಟ್ರೈ ಮಾಡಬೇಡ್ದು ಅಂತ ಒಬ್ಬರು ಫ್ಯಾಬ್ರಿಕೇಟರ್ ಮಾಡೋರು ಇದ್ದರು. ಸರಿ, ಅವ್ರ ಹತ್ರ ಹೋದೆ, ಇದ್ರಲ್ಲಿ ಮಾಡ್ಬೋದಲ್ಲ ಅಂತ. ಅವ್ರು ಮೂರು ಸರ್ ಟ್ರೈ ಮಾಡೋದ ಅಂತ ಹೇಳಿದ್ರು. ಸರಿ ಅಂತ ಅದ್ರಲ್ಲಿ ಡ್ರಿಲ್ ಮಾಡಿದ್ರು. ಅದು ಇರೋದೇ ಇಷ್ಟೇ ಇತ್ತು ಸರ್, 1/4 ಇಂಚು. ನೀವು ಎಷ್ಟೇ ಜೋರಾಗಿ ತಳ್ಳಿದ್ರು ಹೋಗಿ ಪೈಪ್ಗೂ ಟಚ್ ಆಗಲ್ಲ, ವೈರ್ಗೂ ಟಚ್ ಆಗಲ್ಲ. ಕೇವಲ 1.10 ರೂಪಾಯಿ ಸರ್ ಅದು, ಒಳ್ಳೆ ಕ್ವಾಲಿಟಿ ಇದಾದರೆ ಬಿಟ್ಟು. ನಾನು 15 ತಂದಿದ್ದೆ ಸರ್, ಎಷ್ಟು ಅರೌಂಡ್ 384 ರಂಧ್ರಗಳು ಹಾಕಿದ್ದೀನಿ ಅಂದ್ರಲ್ಲೇ, ಆ 386 ಹೋಲ್ ಹಾಕಿದ್ದೀನಿ. ಕೇವಲ ನನಗೆ 5 ಡ್ರಿಲ್ ಬಿಟ್ಟಲ್ಲಿ ಆಯ್ತು ಸರ್, ಅದು ಬೋಲ್ಟಲ್ಲಿ ಅಂದರೆ ಕೇವಲ 6 ರೂಪಾಯಿಗೆ ಡ್ರಿಲ್ ಬಿಟ್ ಕೆಲಸ ಮುಗೀತು. ಪ್ಲಸ್ ನೀವು ಅದೇ ಡ್ರಿಲ್ ಬಿಟ್ ಉಪಯೋಗಿಸ್ರೆ ಮತ್ತೆ ಇನ್ನೊಬ್ಬನ ಕರ್ಕೊಬೇಕು, ನೀರು ಹಾಕು, ಅದು ಬಿಸಿ ಆಗಿಬಿಡುತ್ತೆ, ಡ್ರಿಲ್ ಬಿಟ್ ಒಡೆದೋಗುತ್ತೆ ಅಂತ. ಅಪ್ಪಿತಪ್ಪಿ ಡ್ರಿಲ್ ಬಿಟ್ ಒಡೆದೋಯ್ತು ಒಳಗಡೆ ಅಂದರೆ ಮತ್ತೆ ನೀವು ಮೋಟ್ರ್ ಎತ್ತಕ್ಕಾಗಲ್ಲ, ಕಟ್ ಮಾಡಬೇಕು. ಸೊ ಅದಕ್ಕೆ ಈ ಐಡಿಯಾ ಯಾಕೆ ಉಪಯೋಗಿಸ್ಪ, ಇದೊಂದಷ್ಟು ಲೋ ಕಾಸ್ಟ್. ಅದನ್ನೊಂದು ಮಾಡಿಕೊಂಡು ಅರೌಂಡ್ 386 ಹೋಲ್ಗಳು ಹಾಕ್ಕೊಂಡೆ ಸರ್. ಇದು ಮಾಡಬೇಕಾದ್ರೆ ನಾನು ಇನ್ನೊಂದೇನು ತುಂಬ ಮುಖ್ಯವಾಗಿ ಯೋಚನೆ ಮಾಡಿದೆ ಅಂದರೆ, ಕೆಳಗಡೆ ಯಾವಾಗಲೂ 1 ಅಡಿ ಸ್ವಲ್ಪ ಏನೋ ಶಿಲ್ಟ್ ಥರ ನಿಲ್ಲಿ, ನಾವು ಕ್ಲೀನ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು, ನನಗೆಲ್ಲಿ ಬಂಡೆ ಸಿಗ್ತಲ್ಲ ಸರ್, ಅಲ್ಲಿಂದ ಮೇಲ್ಗಡೆ 1 ಅಡಿ ಆದಮೇಲಿಂದ ಡ್ರಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಪ್ಪ ನಾನು ಎದೆ ಹೈಟ್ವರೆಗೂ ನಾನು ನಿಂತ್ಕೊಂಡ್ರೆ ಅಷ್ಟು ಹೈಟ್ವರೆಗೂ ಡ್ರಿಲ್ ಮಾಡಿದ್ದೀನಿ ಸರ್. ಹಿಂಗೆ ಒಂದು ಡ್ರಿಲ್ ಮಾಡೋದು, 4 ಬೆರಳು ಇಡೋದು, ಅದ್ರ ಪಕ್ಕದಲ್ಲಿ ಒಂದು ಡ್ರಿಲ್ ಮಾಡೋದು, ಮತ್ತೊಂದು ಡ್ರಿಲ್ ಮಾಡೋದು, 4 ಬೆರಳು ಇಡೋದು. ಆ ಥರ ಸುತ್ತ ಒಂದಷ್ಟು ರಂಧ್ರಗಳನ್ನ ಮಾಡ್ಕೊಂಡು ಮಾಡ್ಕೊಂಡು 386 ರಂಧ್ರಗಳು ಮಾಡಿದೆ. ಅದಾದ ನಂತರ ಮತ್ತೆ ಅದಕ್ಕೆ ನೀಟಾಗಿ ಒಂದಷ್ಟು ಮೆಟಲ್ ಪೇಂಟ್ ತೊಗೊಂಡು ನೀಟಾಗಿ ಆ ರಂಧ್ರಗಳಲ್ಲೂ ತುಕ್ಕಿ ಹಿಡಿಬಾರ್ದಲ್ಲ ಸರ್, ಅದಕ್ಕೆಲ್ಲ ನೀಟಾಗಿ ಒಂದು ನಾವು ಕಿವಿ ಕ್ಲೀನ್ ಮಾಡೋ ಒಂದು ಬಡ್ಸ್ ಬರುತ್ತಲ್ಲ, ಸೊ ಅದರಲ್ಲಿ ನೀಟಾಗಿ ಆ ರಂಧ್ರಕ್ಕೆಲ್ಲ ಪೇಂಟ್ನ ಫಿಲ್ ಮಾಡಿ, ಸೊ ಅದು ಮಾಡಿಟ್ಮೇಲೆ ಆಕ್ವಾ ಮೆಶ್ಶು ಮತ್ತು HDPE mesh ಅಂತ ಸಿಕ್ಕುತ್ತೆ ಸರ್. ಅದು ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ತರಿಸ್ಬೇಕು ಅಂದರು. ಸರಿ, ಯಾಕೆ ನಮ್ಮ ಅಶೋಕಪುರ ರೋಡಲ್ಲಿ ಹುಡುಕ್ಬಾರ್ದು ಅಂತ ಒಂದ್ಸತಿ ಫುಲ್ ಹುಡುಕೊಂಬಂದೆ ಸರ್, ಅಲ್ಲಿನ ಕಡೆ ಸಿಕ್ತು. ಸರಿ, ಅಲ್ಲಿಂದ ತೊಗೊಂಡು ಹೋದೆ, ತೊಗೊಂಡೋಗಿ ಎಲ್ಲ ಹಾಕಿ ನೀಟಾಗಿ ಒಂದು 100 GSM ನಾವು ಮುಳ್ತಂತಿಗೆ ಹಾಕೋಕ್ಕಿಂತ ಒಂದು 100 GSM ವೈರ್ಗಳು ತಂದಿದ್ದೋ, ಸೊ ಅದನ್ನೇ ನೀಟಾಗಿ ಒಂಥರ ಸುಂಡರ್ಸ್ಬಿಟ್ಟು ನೀಟಾಗಿ ಸುತ್ತಬಿಟ್ಟು ಅದಷ್ಟು ರೆಡಿ ಮಾಡಿದೆ ಸರ್. ಅದಾದಮೇಲೆ ಇನ್ನೊಂದು ಕಡೆ ಅನಿಸ್ತು, ಓಕೆ ಸರಿ, ನನಗಂತೂ ಇಲ್ಲಿ ಬಂಡೆ ಸಿಕ್ಕಿದೆ, ಬಂಡೆ ಸಿಕ್ಕದಿಲ್ದವ್ರಿಗೆ ಏನು ಮಾಡ್ತಾರೆ ಅವರು? ಸೊ ಅದಕ್ಕೆ ಏನಾದ್ರು ಒಂದು ಐಡಿಯಾ ಮಾಡಬೇಕು ಅಂದರೆ, ಕೆಳಗಡೆ ಒಂದು ಕ್ಲ್ಯಾಂಪ್ ಹಾಕಬೇಕು ಅಂತ ಹೇಳಿದರು ಯಾರು, ಪ್ರೇಮಾನಂದ್ ಸರ್ ಅವರು. ನಾನು ಕ್ಲ್ಯಾಂಪ್ ಹುಡುಕಿದೆ, ಎಲ್ಲೂ ಕ್ಲ್ಯಾಂಪ್ ಸಿಕ್ಕಲಿಲ್ಲ. ಸರಿ, ಕ್ಲ್ಯಾಂಪ್ ಬದಲು ಇನ್ನೇನು ಮಾಡ್ಬೋದು ಅಂದರೆ, ಅಲ್ಲಿ 2 ಆ್ಯಂಗಲ್ ಇಟ್ಬಿಟ್ಟು ನೀಟಾಗಿ 2 ಟಾಕ ಹಾಕಿಸಿ ವೆಲ್ಡ್ ಮಾಡಿಸ್ಬಿಟ್ಟೆ ಸರ್. ಸೊ ಕ್ಲ್ಯಾಂಪ್ ಆದಂಗು ಆಯಿತು, ಅದು ಸೇಫ್ಟಿಯಾಗಿ ನಿಂತಂಗೂ ಆಯಿತು ಅಂತ. ಸೊ ಇದಾದಮೇಲೆ ನೀಟಾಗಿ ಮೆಶ್ಶೆಲ್ಲ ಕಟ್ಟಿದ ನಂತರ ನಾವು ನೀಟಾಗಿ ಆ ಸಿಮೆಂಟ್ ರಿಂಗ್ಗಳು ತರಿಸ್ಕೊಂಡಿದ್ದೆ ಸರ್. ಫಸ್ಟೇ ನಾನು ನೀಟಾಗಿ ಸಿಮೆಂಟ್ ರಿಂಗ್ ಎಲ್ಲ ಬಿಟ್ಬಿಟ್ಟು ಸುತ್ತ ಮಣ್ಣು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟೆ ಸರ್. ಅದಕ್ಕೆ ಸಿಮೆಂಟ್ ರಿಂಗಿಗೆ 2 ಹೋಲ್ ಮಾಡಿದೆ, ಯಾಕಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ ಆ ಕಡೆ ಈ ಕಡೆ 2 ಪರ್ಕುಲೇಷನ್ ಬಿಟ್ ಅಂತ. ಸೊ ಅದರಿಂದ ಎಲ್ಲ ನೀರು ಬರಲಿ ಅದಕ್ಕೆ ಅಂದ್ಬಿಟ್ಟು 2 ಹೋಲ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ನೀರು ಬರೋ ಥರ ಮಾಡೋದು. ಪ್ಲಸ್ ಅಲ್ಲೊಂದು ನಮ್ಮದೊಂದು ಶೆಡ್ ಇತ್ತು ಸರ್, ನಾನು ಶೆಡ್ ಮುಂದೆಗಡೆನೆ ಮಾಡಿರೋದು. ಸರ್, ಆ ಶೆಡ್ ನೀರನ್ನು ವೇಸ್ಟ್ ಮಾಡಬಾರ್ದು, ಅದು ಪ್ಯೂರ್ ನೀರು, ನಾವೇನು ಫಿಲ್ಟರ್ ಮಾಡೋ ನೆಸೆಸಿಟಿ ಏನಿಲ್ಲ ಸರ್. ಅದಕ್ಕೆ ಏನು ಮಾಡಿದೆ, ಹೋಗಿ ಒಂದು ಗಟರ್ ತೊಗೊಂಬಂದ್ಬಿಟ್ಟು ಆ ನೀರನ್ನು ಇದರೊಳಗಡೆ ಬಿಡೋಕ್ಕೆ ಅದೊಂದು ಪ್ರಯತ್ನನೂ ಮಾಡಿದ್ದೀನಿ. ಎಷ್ಟು ಖರ್ಚಾಯಿತು ಸರ್? ಅಲ್ಲಿ ನನಗೆ ಕರೆಂಟ್ ಇಲ್ಲ, ನಾನು ಜನ್ರೇಟರ್ ತರಿಸಿದ್ರಿಂದ ನನಗೆ 2,000 ಜಾಸ್ತಿ ಆಯಿತು, ನನಗೆ 15,000 ರೂಪಾಯಿ ಖರ್ಚಾಯಿತು ಸರ್. ನಾನು ಎಲ್ಲ ಸ್ಥಳೀಯದಲ್ಲೇ ತೊಗೊಂಡು ನಾನೇ ಖುದ್ದಂಗೆ ನಿಂತು ಮಾಡಿಕೊಂಡಿದ್ದು ಸರ್. ಓಕೆ, ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದ್ಮೇಲೆ ಹೇಗಾಯಿತು ನೀರಿನ ರೀಚಾರ್ಜು ಮತ್ತೊಂದು? ಸರ್, ಅದಾದ ನಂತರ ಆ ಮಳೆಗೆ ಕಾತರದಿಂದ ಕಾಯ್ತಾ ಇದ್ದೆ, ತುಂಬ ನಿರೀಕ್ಷೆ ಇರಲಿ. ಸೊ ಅದಾದ ನಂತರ ಮಳೆ ಬಂತು, ಒಂದಿನ ಕೊಡೆ ಹಿಡ್ಕೊಂಡು ಹೋಗಿ ನಿಂತ್ಕೊಂಡು ನೋಡಿದೆ ಹೋಗ್ತಿದ್ಯಾ ಇಲ್ವೋ ನೀರು, ಒಂದಷ್ಟು ಎಲ್ಲ ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ. ಸೊ ಇದನ್ನು ತುಂಬ ಜನಕ್ಕೆ ತಿಳಿಸ್ಬೇಕು ಅನ್ನೋದು ಕೂಡ ಒಂದು ತಲೆಯಲ್ಲಿತ್ತು. ಸೊ ಆವಾಗ ನೀರೆಲ್ಲ ನಿಜವಾಗ್ಲು ತುಂಬ ನೀಟಾಗಿ ಹೋಗ್ತಾ ಇತ್ತು ಸರ್. ಬಟ್ ಅದರಲ್ಲಿ ನಾನು ಪರ್ಕುಲೇಷನ್ ಪಿಟ್ ಮಾಡಿದರೆ ಒಂದು ಸಮಸ್ಯೆ ನಾನು ಮಾಡಿದ್ದೀನಿ ಅಂತ ಅನಿಸ್ತು. ನಾನೇನು ಮಾಡಿದೆ, ಪರ್ಕುಲೇಷನ್ ಪಿಟ್ಟಿಂದ ನೀರು ಹೋಗೋದು ಪೈಪ್ನ ಸ್ವಲ್ಪ ಮೇಲೆ ಇಟ್ಕೊಂಡೆ, ಯಾಕಂದ್ರೆ ನಮಗಲ್ಲಿ ಇನ್ನೊಂದು ಚಿಕ್ಕದೊಂದು ಬಂಡೆ ಸಿಕ್ಬಿಡ್ತು, ಇನ್ನು ಕೆಳಗೆ ಕೊರೆಯೋಕ್ಕಾಗಲಿಲ್ಲ. ಆವಾಗ ಅದನ್ನು ನಾನು ಮೇಲ್ಗಡೆ ಬಂದು 1/2 ಅಡಿಯಲ್ಲಿ ಇಟ್ಟಿದ್ದೀನಿ, ಅದನ್ನು 1.5-2 ಅಡಿ ಒಳಗಡೆ ಇಟ್ಟರೆ ಹಾಗೆಂದರೆ ಸಣ್ಣ ಪುಟ್ಟ ಮಳೆಯ ನೀರನ್ನು ಹೋಗುತ್ತೆ. ಇದೇನಾಗ್ತಿದೆ ಅಂದರೆ ಈಗ ತುಂಬ ದೊಡ್ಡ ಮಳೆ ಬಂದರೆ ಆ ಪರ್ಕುಲೇಷನ್ ಪಿಟ್ ತುಂಬುತ್ತೆ, ತುಂಬಿದಂಥ ನೀರೇ ಹೋಗೋದು. ಸೊ ಈ ಅದೊಂದು ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಯಿತು ಅಂತ ಅನಿಸ್ತು. ಬಟ್ ನಾನೇನು ಮಾಡಿದ್ದೀನಿ, ನನ್ನದೇ ಒಂದು ಚಿಕ್ಕದೊಂದು ಯೂಟ್ಯೂಬ್ ಚಾನಲ್ ಅಂತ ಇಟ್ಕೊಂಡಿದ್ದೀನಿ. ಈಗ ನೀವು ಮಾಡಿದ ಮೇಲೆ ನೀರೆಲ್ಲ ಒಳಗೆ ಹೋದ್ಮೇಲೆ ಆ ಬೇಸಿಗೆ ಹೇಗಿತ್ತು? ಬೋರ್ವೆಲ್ ಏನು ಬತ್ತಲಿಲ್ಲ? ಬತ್ತಲೇ ಇಲ್ಲ ಸರ್, ದೇವ್ರ ದಯೆ. ನಾನು ತುಂಬ ಭಯದಲ್ಲಿದ್ದೆ ಏನಾಗ್ಬಿಡುತ್ತೆ ಈ ಬೇಸಿಗೆ ಅಂತ, ಒಂಚೂರು ಬತ್ತಲೇ ಇಲ್ಲ ಸರ್. ಇನ್ನೊಂದೇನಂದ್ರೆ ಈ ಬೋರ್ವೆಲ್ 1/4 ಇಂಚ್ ನೀರೇ ಇದೆಯಾ ಅಥವಾ ಏನಾದರೂ ನೀರಿನ ಇಳುವರಿ ಜಾಸ್ತಿ ಆಗಿದೆಯಾ ಸರ್? ಅದನ್ನು ನನಗೆ ಅಷ್ಟು ಸೂಕ್ಷ್ಮವಾಗಿ ನೋಡೋಕ್ಕಾಗಿಲ್ಲ ಸರ್, ಜಾಸ್ತಿ ಆಗಿದೆಯೋ ಇಲ್ವೋ ಅಂತ. ಯಾಕಂದ್ರೆ ನಾನು ಪೂರ್ತಿ ಡ್ರಿಪ್ ಮಾಡಿಬಿಟ್ಟಿದ್ದೀನಿ ಸರ್. ನಾನು ಹೇಳಿದ್ನಲ್ಲ ನಿಮಗೆ ಇಸ್ರೇಲ್ ಮೆಥಡಲ್ಲಿ ನಾನು ಡ್ರಿಪ್ ಮಾಡಿದ್ದೀನಿ ಇಸ್ರೇಲ್ ಸರ್. ಇದೆಲ್ಲ ಏನು ಮಾಡಿದ್ದೀನಿ, ನಾನು ನೆಟಾಫಿಲಮ್ ಅಂತ ಒಂದು ಕಂಪ್ನಿ ಅವ್ರದ್ದೆಲ್ಲ ಐಟಮ್ಸ್ ತೊಗೊಂಡು ಮಾಡಿಕೊಂಡು. ಸೊ ನಾನೇನು ಮಾಡಿದೆ ಅಂದರೆ ಯಾವ ಥರ ಡ್ರಿಪ್ಪರ್ಗಳು ಉತ್ತಮ ಅಂತ ಹುಡುಕ್ತಾ ಬಂದೆ ಸರ್. ಕೆಲವರೆಲ್ಲ ಈಗ ಏನು ಹೇಳ್ತಾರೆ ನಲ್ಲಿ ಪೈಪ್ ಅಂತ ಹಾಕ್ತಾರೆ, ಅದು ಹಾಕಿದ್ರೆ ಏನಾಗುತ್ತೆ ಅಂದರೆ ಪೈಪಲ್ಲಿ ಈಗ ನಮ್ಮದೇನು ಲ್ಯಾಟ್ರಲ್ ನೀರು ಬರುತ್ತೆ, ಮೊದಲು ಒಂದು 3-4 ಗಿಡಕ್ಕೆ ಮಾತ್ರ ನೀರು ಬರುತ್ತೆ ಹೆಚ್ಚಾಗಿ, ಕೊನೆಗೆ ಹೋಗ್ತಾ ಹೋಗ್ತಾ ಹೋಗ್ತಾ ನೀರು ಕಮ್ಮಿ ಆಗಿಬಿಡುತ್ತೆ. ಸೊ ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಓಡಬೇಕಾದ್ರೆ PLJ ಡ್ರಿಪ್ಪರ್ ಅಂತ ಬಂತು ಸರ್. ಅಂದರೆ ಎಷ್ಟೇ ಪ್ರೆಷರ್ ಇದ್ದರು ಅದರಲ್ಲಿ 4 ಲೀಟ್ರ್ ನೀರು ತೊಟ್ಟಿಕ್ಕೋದು. ಸೊ ಈ ಥರ ಡ್ರಿಪ್ಪರ್ಗಳನ್ನ ಹುಡುಕೊಂಡು ಹೋದೆ ಸರ್ ನಾನು. ಕೆಲವುದೆಲ್ಲ ಅಟ್ಯಾಚ್ಮೆಂಟ್ ಇರುತ್ತೆ, ಹಿಂಗೆ ತಿರುಗಿಸ್ರೆ ಜಾಸ್ತಿ ಆಗುತ್ತೆ, ಹಿಂಗೆ ತಿರುಗಿಸ್ರೆ ಕಮ್ಮಿ ಆಗುತ್ತೆ. ಸೊ ಅವೆಲ್ಲ ಹಿಂಗೆ ನೋಡ್ಬೇಕಾದ್ರೆ ಏನಾಯ್ತು, 6-3 ತಿಂಗಳಿಗೆಲ್ಲ ಬಿಸಿಲು ತಾಪಕ್ಕೆ ಮುರಿದೋಗೋದು. ಸೊ ಅದಕ್ಕೆ ಹೆಚ್ಚಾಗಿ ನಮಗೆ UV ಪ್ರೊಟೆಕ್ಷನ್ ಇರೋ ಅಂಥ ಡ್ರಿಪ್ಪರ್ ಬೇಕು. ಇವಾಗ ನಾನು 1 ರೂಪಾಯಿ ಜಾಸ್ತಿ ಕೊಟ್ಟರು, ಹಾಕಿರೋ 4-5 ವರ್ಷ ಅದು ಬಾಳಿಕೆ ಬರಬೇಕು. ಸೊ ಇದು ಹುಡುಕ್ತಾ ಹುಡುಕ್ತಾ ಇದ್ದಾಗ ನನಗೆ ಇಲ್ಲ ನೆಟಾಫಿಲ್ಮ್ ಇಲ್ಲ ಜೈನ್. ಸೊ ನಾನೊಂದು ಇಸ್ರೇಲ್ ಒಂದು ಕಂಪ್ನಿಯಲ್ಲಿ ಚೆಕ್ ಮಾಡ್ಬೇಕಾದ್ರೆ ಅವ್ರು ಈ ಥರ ಡ್ರಿಪ್ಪರ್ ಅಂತ ಅಲ್ಲಿ ಇತ್ತು. ಸೊ ಅದು ಇಲ್ಲಿ ಯಾರು ಮಾರ್ತಾರೆ ಅಂತ ಹುಡುಕಿದಾಗ ಇವರಿಬ್ಬರೇ ನನಗೆ ಸಿಕ್ಕಿದ್ದು. ಸೊ ಅದಕ್ಕೆ ಕೇಳಿದಾಗ ಎಲ್ಲ ಏನಂದ್ರು ಇಲ್ಲ ಇದು ಕಟ್ಕೊಂಡ್ಬಿಡುತ್ತೆ, ಇದು ಹಾಕಿದ್ರೆ ವೇಸ್ಟು, ಯಾವ ರೈತರೂ ತೊಗೊಂಡು ಹೋಗ್ತಾ ಇಲ್ಲ, ಕಟ್ಕೊಳತ್ತೆ ಅಂದರೆ ಇದು ಕಟ್ಕೊಂಡೆ ಇಲ್ದಿರೋದಕ್ಕೆ ಏನು ಮಾಡ್ಬೋದು ನಾವು? ಫಿಲ್ಟ್ರೇಷನ್ ಮಾಡ್ಬೇಕು. ಯಾವ್ಯಾವ ಥರ ಫಿಲ್ಟ್ರೇಷನ್ ಇದೆ ನನ್ನ ಬೋರಿಂದ, ಏನೇನೆಲ್ಲ ಫಸ್ಟ್ ಗಲೀಜು ಬರುತ್ತೆ ಅದನ್ನು ನೋಡ್ಕೊಬೇಕು ನಾವು. ಸೊ ಯಾವ ಥರ ಬರುತ್ತೆ, ಶಿಲ್ ಟೆಸ್ಟ್ ಬರುತ್ತೆ, ಇಲ್ಲ ಸಣ್ಣ ಕಲ್ಲುಗಳು ಬರುತ್ತಾ, ಅದನ್ನೆಲ್ಲ ನೋಡ್ಕೊಂಡು ನಾನೇನು ಮಾಡಿದೆ, ಒಂದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಫಸ್ಟ್ ಒಂದು ಹಾಕ್ಕೊಂಡೆ ಸರ್. ಸೊ ಅದಾದ ನಂತರ ಮತ್ತೆ ನಾನೇನು ಮಾಡಿದೆ, ಇನ್ನೊಂದು ಹೊಸದೊಂದು ಡಿಸ್ಕ್ ಫಿಲ್ಟರ್ ಅಂತ ಬರುತ್ತೆ. ಎಲ್ಲ ಏನು ಮಾಡ್ತಾರೆ ಅಂದರೆ ಈ ಕಾಫಿ ಸೋಸ ಥರದ್ದು ಒಂದು ಫಿಲ್ಟರ್ ಇರುತ್ತೆ, ಸೊ ಅದನ್ನು ಹಾಕ್ಬಿಡ್ತಾರೆ. ನಾನು ಅದ್ರ ಬದಲು ಇಲ್ಲ ಡಿಸ್ಕ್ ಫಿಲ್ಟರ್ ಹಾಕೋಣ. ಆ ಡಿಸ್ಕ್ ಫಿಲ್ಟರ್ ಬಂದು ಅರೌಂಡ್ 130-140 μ ಅಷ್ಟೇ, ಆ ಸಣ್ಣ ಕಣನಷ್ಟೇ ಬಿಡೋದು. ಈ PLJ ಡ್ರಿಪ್ಪರು ಅಷ್ಟೇ 150 μ ಇರುತ್ತೆ. ಸೊ ಅದರಲ್ಲಿ ಏನೇ ಗಲೀಜು ಹೋದ್ರೂ ಈ ಡ್ರಿಪ್ಪರಿಂದ ಆಚೆ ಬಂದುಬಿಡಬೇಕು. ಸೊ ಆ ಥರದ್ದೇ ಫಿಲ್ಟ್ರೇಷನ್ ಹುಡುಕಿ ಡಿಸ್ಕ್ ಫಿಲ್ಟರ್ ಅಂತ ಒಂದು ಹಾಕ್ಕೊಂಡೆ ಸರ್. ಸೊ ಅದಾದ ನಂತರ ಈಗೇನಾಗುತ್ತೆ ಅಂದರೆ ನನಗೆ ಮೊದಲನೇ ಗಿಡಕ್ಕೆ ಎಷ್ಟು ನೀರು ಹೋಗುತ್ತೆ ಅಂದರೆ ಆ ಪ್ರಮಾಣದ ತಕ್ಕನಾಗ, ಅಂದರೆ 2 ಲೀಟ್ರ್ ಅಂದರೆ 2.5 ಲೀಟ್ರ್ ಹೋಗುತ್ತೆ. ಈವನ್ ಅದೇ ಡ್ರಿಪ್ಪರ್ ನಾನು 10 ಗಿಡಗಳು ಹಾಕಿದ್ದೀನಿ, ಆ ಕೊನೆ ಗಿಡಕ್ಕೂ ಅಷ್ಟೇ ಪ್ರಮಾಣದ ನೀರು ಹೋಗುತ್ತೆ ಸರ್. ಅನುಸರಿಸ್ತಾ ಇರೋ ಕೃಷಿ ಪದ್ಧತಿ ಸಹಜ ಕೃಷಿ. ಸಹಜ ಕೃಷಿ ಯಾಕೆ ಅದನ್ನೇ ಮಾಡಬೇಕು ಅನ್ಕೊಂಡ್ರಿ ಸರ್? ಯಾಕೆಂದ್ರೆ ನಾನೇ ಕೆಲ್ಸಕ್ಕೆ ಹೋಗೋನು. ಸೊ ನನಗೀಗ ಎಲ್ಲೋ ಒಂದಷ್ಟು ಕೆಮಿಕಲ್ ಅದು ಇದು ತೊಗೊಂಬಂದು ಹಾಕಿ ನಾವು ತಿನ್ನೋ ಅಂತ ಒಂದು ಪದಾರ್ಥ ಯಾವಾಗಲೂ ವಿಷಮುಕ್ತವಾಗಿರ್ಬೇಕು ಅಂತ ಫಸ್ಟಿಂದನೇ ಇತ್ತು. ಸೊ ನಾನು ಕೃಷಿ ಮಾಡೋ ನೆಸೆಸಿಟಿನೇ ಇಲ್ಲ ಸರ್. ವಿಷ ಹಾಕಿರೋದು ತಿನ್ನಬೇಕು ಅಂದರೆ ಅಂಗಡಿಗೆ ಹೋಗಿ ಕೊಂಡ್ಕೊಂಬಂದು ತಿನ್ಬೋದು. ಸೊ ನಾವೇನಾದ್ರು ತಿನ್ನಬೇಕು ಅಂದಾಗ ಅಟ್ಲೀ ವಿಷಮುಕ್ತವಾಗಿರಬೇಕು ಫಸ್ಟು ಅಂದ್ಬಿಟ್ಟು ಅದರಿಂದಾಗಿ ನಾನು ಕೆಲವರೆಲ್ಲ ಆರ್ಗ್ಯಾನಿಕ್ ಅದು ಇದು ಅಂದರು. ನಾನು ಆರ್ಗ್ಯಾನಿಕ್ಕು ಮಾಡೋದು ಬೇಡ, ಸಹಜ ಕೃಷಿ ಮಾಡೋದು. ಅಂದರೆ ಏನು, ನಮ್ಮ ಪೂರ್ವಜರು ಏನು ಮಾಡೋರು, ಬರೀ ಏನು ಸಗಣಿ ಇದೆ ಗಂಜ್ಲ ಇದರಲ್ಲೇ ಅಷ್ಟೇ ಮಾಡಬೇಕು, ಅದು ಬಿಟ್ಟು ಬೇರೆ ಇನ್ನೇನು ಹೊರಗಡೆಯಿಂದ ತರಬಾರ್ದು ನಮ್ಮ ತೋಟಕ್ಕೆ. ನಮ್ಮ ತೋಟದಕ್ಕಿಂತ ಹೊರಗಡೆ ಹೋದರೆ ಬರೀ ನಾವೇನು ಬೆಳೆದೀವಿ ಹಣ್ಣು ಹಂಪ್ಲುಗಳು ಅಷ್ಟು ಮಾತ್ರ ತೋಟದಿಂದ ಆಚೆ ಹೋಗಬೇಕು ಅನ್ನೋದು ಫಸ್ಟೇ ಇದೊಂದು ನಾನು ಥಾಟ್ ಇಟ್ಕೊಂಡಿದ್ದೆ ಸರ್. ನಿಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಿದ್ರ? ಇಲ್ಲ ಸರ್, ಮಾಡಿಸಿಲ್ಲ ಸರ್. ಏನಕ್ಕೆ ಮಾಡಿಸ್ಲಿಲ್ಲ ಅಂದರೆ, ಮಾಡಿಸಿದ್ರೆ ಅದರಲ್ಲಿ ಒಂದು ಹೇಳ್ತಾರೆ ಅದು ಕಮ್ಮಿ ಇದೆ ಇದು ಕಮ್ಮಿ ಇದೆ ಅಂತ. ಈಗ ಒಂದು ಗಿಡ ಬಂದಿಲ್ಲ ಅಂದರೆ ಅದೊಂದು ಕೊರಗು ಮನಸ್ಸಲ್ಲಿ ಉಳ್ಕೊಂಬಿಡುತ್ತೆ, ಓ ಒಂದು ಕಮ್ಮಿ ಇತ್ತು ಅದು ಹಾಕಿದರೆ ಗಿಡ ಬಂದಿರೋದೇನೋ ಅಂತ. ಅದು ಬೇಡ, ಸಹಜವಾಗಿ ಏನು ಬರುತ್ತೆ ಬರಲಿ. ಓಕೆ, ಹೊರಗಡೆಯಿಂದ ಗೊಬ್ಬರನೂ ಹಾಕಲ್ಲ? ಏನು ಹಾಕಲ್ಲ ಸರ್. ಓಕೆ, ಹೊರಗಡೆಯಿಂದ ಮಣ್ಣು ಹೊಡೆಸಲ್ಲ? ಇಲ್ಲ ಸರ್. ಓಕೆ, ಹೇಗಿದೆ ಜಮೀನು ಹಾಗೆ ಹಾಗೆ ಇದೆ ಸರ್. ಅಲ್ವಾ, ಅದಕ್ಕೆ ನೀವು ಇಳಿಜಾರಿಗೆ ಅಡ್ಡಲಾಗಿ ತಾವು ಪಾತಿಗಳನ್ನು ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ ನೀರು ನಿಲ್ಲಿಸ್ತೀರಿ, ಹಸಿರಳೆ ಗೊಬ್ಬರ ಏನಾದರೂ ಬಳಸ್ತೀವಿ? ಏನು ಮಾಡ್ತೀರಿ? ನಾನು ಅದಕ್ಕೆ ಗ್ಲಿಸಿಡಿಯಾ ಹಾಕ್ಕೊಂಡಿದ್ದೀನಿ, ನುಗ್ಗೆ ಗಿಡ ಹಾಕ್ಕೊಂಡಿದ್ದೀನಿ, ಮತ್ತು ಅಕ್ಸೆ ಗಿಡಗಳು ಹಾಕ್ಕೊಂಡಿದ್ದೀನಿ. ಸೊ ಅದ್ರದ್ದು ಏನು ತ್ಯಾಜ್ಯ ಬೀಳುತ್ತೆ ಎಲ್ಲ ಅಲ್ಲೇ ಹಾಕ್ತೀವಿ ಸರ್. ಈ ಪ್ರತಿ ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲ ಕಟ್ ಮಾಡಿ ನಮ್ಮ ಜಮೀನಲ್ಲಿ ಬಿಟ್ಬಿಡ್ತೀನಿ ಸರ್. ಅದಲ್ಲೇ ಕಳ್ತ್ಕೊಂಡು ಅಲ್ಲೇ ಹಾಕ್ಬೇಕು. ಅದಲ್ದಿರ ನಾವೇನು ಮಾಡ್ತೀವಿ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಏನಾಯಿತು ಅಂದರೆ ಸರ್, ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 2 ತಿಂಗಳು ಏನು ಗಿಡಗಳು ಡೆವಲಪೇ ಆಗಲಿಲ್ಲ ಸರ್. ಯಾಕಂದರೆ ಅಲ್ಲಿ ಸುತ್ತ ಪೂರ್ತಿ ಹೂವು ಬೆಳೀತಾರೆ, ಎಲ್ಲ ರಾಸಾಯನಿಕ ಹೊಡೆದು ಹೊಡೆದು ಮಣ್ಣು ಸತ್ತೆ ಹೋಗ್ಬಿಟ್ಟಿದೆ ಸರ್, ಅದರಲ್ಲಿ ಏನು ಜೀವನೇ ಇರಲಿಲ್ಲ. ಸೊ ಅದರ ಗಿಡಗಳು ಎಲ್ಲೋ ಒಂಚೂರು ಬದುಕಿಸ್ಕೊಂಡು ನಾನು ಬದುಕ್ತೀನಪ್ಪ ಅಂತ ಹೇಳೋದು. ಸರಿ, ಅದಕ್ಕೆ ಏನು ಮಾಡಿದೆ, ನಾವು ಒಂಚೂರು ಜೀವಾಮೃತ ಮಾಡಿ ಹಾಕೋಣ ಅಂತ. ಸೊ ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನಗಲ್ಲಿ ಹಸು ಸಾಕೋ ಯೋಗ್ಯತೆ ಇಲ್ಲ ಸರ್. ಯಾಕಂದರೆ ಪಾಪ ಅದೊಂದು ಜೀವಿ, ಅದಕ್ಕೆ ಏನು ಬೇಕು ಟೈಮ್ ಟೈಮಿಗೆ ನಾವು ಕೊಡಬೇಕು. ಸುಮ್ಮನೆ ಏನೋ ನನಗೊಂದು ಸಗಣಿ ಗೊಬ್ಬರ ಬೇಕು ಅಂತ ಒಂದು ಜೀವಿನ ತಂದು ಗೋಳಿಕೊಂಬಾರ್ದು ಅಂದ್ಬಿಟ್ಟು. ಸೊ ನಾನೇನು ಮಾಡಿದೆ, ಹೊರಗಡೆಯಿಂದ ಕಾಸಿಗೆ ಕೊಂಡ್ಕೊಂಡು ಸಗಣಿ ತರ್ತಿದ್ದೆ ಸರ್. ಆ ಊರಲ್ಲಿ ಯಾರ ಹತ್ರನೂ ಒಬ್ಬರ ಹತ್ರ ನಾಟಿ ಹಸು ಇಲ್ಲ ಸರ್. ಸಗಣಿ ತರೋದಕ್ಕೆ ನಾನು ಮೈಸೂರಿಂದ 20 ಕಿಲೋಮೀಟರ್ ದೂರ ಹೋಗಿ ಸಗಣಿನ ಬೈಕಲ್ಲಿ ತೊಗೊಂಬಂದು ಮತ್ತೆ ತೊಗೊಂಡೋಗಿ ನೆಕ್ಸ್ಟ್ ಡೇ ಬೆಳಗ್ಗೆ ತೊಗೊಂಡೋಗಿ ಜಮೀನಲ್ಲಿ ಜೀವಾಮೃತ ಮಾಡ್ತಾ ಇದ್ದೆ ಸರ್. ಈಗ ಬೆಳೆಗಳನ್ನು ಏನೇನು ಹಾಕಿದಿರಿ, ಹೇಗೆ ಜೋಡಣೆ ಮಾಡಿದಿರಿ, ಹನಿ ನೀರಾವರಿಗೆ ಯಾವ ತರಹ ಲೈನ್ಗಳನ್ನು ಹಾಕೊಂಡಿದ್ರಿ, ನಿಮ್ಮ ಜಮೀನನ್ನ ಡಿಸ್ಕ್ರೈಬ್ ಮಾಡ್ಬೋದಾ? ಹಾ ಖಂಡಿತ ಸರ್. ಓಕೆ ಸರ್, ನನ್ನ ಜಮೀನು ಅಗಲ 96 ಅಡಿ ಇದೆ, ಉದ್ದ 386 ಅಡಿ ಇದೆ ಸರ್. ಪೂರ್ತಿ ಬೇಲಿ ಹಾಕಿದಿರ? ಹೌದು ಸರ್. ಯಾವ ತರ ಬೇಲಿ ಸರ್? ಅದು ತುಂಬಾ ಲೋ ಕಾಸ್ಟ್ ಬೇಲಿ ಮಾಡಿದ್ದೀನಿ, ಮುಳ್ತಂತಿಯಲ್ಲಿ ಹಾಕಿದ್ದೀನಿ. ಕೇವಲ ಬರೀ 4 ಲೈನ್ ಹಾಕಿರೋದು, ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ 11 ಅಡಿ ಅಂತರ ಬಿಟ್ಟಿದ್ದೀನಿ ಸರ್. ಆದಷ್ಟು ಎಲ್ಲ ಲೋ ಕಾಸ್ಟ್ ಅಲ್ಲಿ ಮಾಡೋಣ ಅಂತ. ಎಷ್ಟು ಖರ್ಚಾಯ್ತು ಸರ್ ಬೇಲಿಗೆ? ನನಗೊಂದು 40,000 ಆಯ್ತು ಸರ್. ಓಕೆ ಫೈನ್. ಹೇಳಿ ಸರ್. ಆ ಥರ ಆಯಿತು. ಸೊ ನಾವೇನಂದ್ರೆ ಬೇಲಿ ನೀವು ಏನೇ ಹಾಕಿ ಸರ್, ಜನ ಒಳಗೆ ಬರಬೇಕು ಅಂದರೆ ಕರೆಂಟ್ ಬೇಲಿ ಹಾಕಿದ್ರು ಬಂದೇ ಬರ್ತಾರೆ. ನಮ್ಮ ಉದ್ದೇಶ ಏನಂದರೆ ಆಚೆ ಅಲ್ಲಿ ರೋಡಲ್ಲಿ ಓಡಾಡೋ ಅಂಥ ಅಥವಾ ದಾರಿಯಲ್ಲಿ ರಸ್ತೆಯಲ್ಲಿ ಓಡಾಡೋ ಅಂಥ ಹಸು ಕುರಿ ಇದು ಬಂದು ನಾವು ಹಾಕಿರೋ ಬೆಳೆ ತಿನ್ನಬಾರ್ದು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಅದು ತುಂಬ ಹೈಫೈ ಬೇಲಿ ಬೇಡ ಅಂತ ನಾನೇ ಫಸ್ಟು ಡಿಸೈಡ್ ಮಾಡ್ಕೊಂಡಿದ್ದೆ ಸರ್. ಸೊ ಸುತ್ತ ಬೇಲಿ ಮಾಡಿಸಿ ಒಂದು ಚಿಕ್ಕದ ಒಂದು ಗೇಟ್ ಇಟ್ಬಿಟ್ಟು ನಾನು. ಸೊ ಒಳಗಡೆ ನಾನೇನು ಮಾಡಿದ್ದೀನಿ ಅಂದರೆ ನನ್ನ ಬೇಲಿಯಿಂದ 15 ಅಡಿ ಆದ ನಂತರನೇ ನಾನು ತೆಂಗು ಹಾಕಿರೋದು ಸರ್. ಆ ಸುತ್ತ ನನಗೆ ಯಾವಾಗಲೂ ಒಂದು ರಸ್ತೆ ಥರ ಇರಲಿ ಅಂತ ಸರ್ ಸುತ್ತ. ಇನ್ ಕೇಸ್ ನಾಳೆ ನನ್ನ ಆಸೆ ಏನಿರೋದು ಅಂದರೆ ಇನ್ನೊಂದು 5-10 ವರ್ಷ ಆದ ನಂತರ ತೋಟದಲ್ಲೇ ಹೋಗಿ ಮನೆ ಕಟ್ಕೊಬೇಕು ಅಂತ. ಆ ಮನೆ ಕಟ್ಟಕ್ಕೆ ಅಂತ 30 ಅಡಿಗೆ ಯಾವುದೇ ರೀತಿ ಮರಗಳನ್ನ ಹಾಕಿಲ್ಲ ಸರ್. ಅದೊಂದು ಪ್ಲಾನ್ ಮಾಡಿ ಅದಷ್ಟು ಜಾಗ ಬಿಟ್ಕೊಂಡಿದ್ದೀನಿ. ಸೊ ನನ್ನ ಉದ್ದೇಶ ಅಂದರೆ ನಾವು ಸುತ್ತ ಅವಾಗೇನ ಹಸುವೇನ ನಾನು ಕಟ್ಕೊಂಡ್ರೆ ಸುತ್ತ ನಾನು ಹುಲ್ಲು ಬೆಳ್ಕೊಬೇಕು, ಯಾಕಂದ್ರೆ ಮಧ್ಯೆ ನಾನು ಪೂರ್ತಿ ಹೈ ಡೆನ್ಸಿಟಿ ಫಾರ್ಮಿಂಗ್ ಮಾಡಿದ್ರೆ ಮಧ್ಯೆ ಆಗಲ್ಲ. ಅಟ್ಲಿ ನಮ್ಮ ಬೇಲಿ ಪಕ್ಕದಲ್ಲಿ ಪೂರ್ತಿ ಬೆಳ್ಕೊಳೋಣ, ಅದೊಂದು ತಲೆಯಲ್ಲಿ ಇಟ್ಕೊಂಡು ಆ ಥರ ಒಂದಷ್ಟು ಜಾಗ ಬಿಟ್ಕೊಂಡೆ. ಈಗ ಅಲ್ಲೂ ಒಂದು ಸ್ವಲ್ಪ ಬಾಳೆಗಿಳೆ ಹಾಕಿದ್ನ, ಅದು ಬೇಕಾದ್ರೆ ನಾಳೆ ನಾನು ತಕ್ಕೊಬೋದು. ಸೊ ಆ ಥರ ಸುತ್ತ 15 ಅಡಿ ಬಿಟ್ಟು ನಂತರ ತೆಂಗನ್ನ ಹಾಕಿದ್ದೀನಿ ಸರ್ ಮೊದಲನೇದು. ಆ ತೆಂಗಿನಿಂದ ಪ್ರತಿ ತೆಂಗೆ 20 ಅಡಿ ಕೊಟ್ಟಿದ್ದೀನಿ ಸರ್. ಸರ್ ಆ 20 ಅಡಿನೂ ಕೂಡ ಸ್ವಲ್ಪ ಟೆಕ್ನಿಕಲಿ ಯೋಚನೆ ಮಾಡಿ ಕೊಟ್ಟಿದ್ದೆ ಸರ್. ನಾನು ನಾರಾಯಣ ರೆಡ್ಡಿ ಅವರ ತೋಟಕ್ಕೆ ವಿಸಿಟ್ ಮಾಡಿದ್ದೆ, ಅವರು 18 ಅಡಿಗೆ ಸುತ್ತ ಹಾಕಿದ್ರೆ. ಬಟ್ ಅವ್ರದ್ದು ಯಾವುದೋ ಒಂದು ಹಳೆ ವಿಡಿಯೋ ನೋಡಿದ್ದೆ, ಮತ್ತು ನಮ್ಮ ತಮಯ್ಯ ಗುರುಗಳವ್ರದ್ದು ಒಂದು ಹಳೆ ಒಂದು ವಿಡಿಯೋಸ್ ಎಲ್ಲ ನೋಡಿದ್ದೆ. ಅವ್ರೇನು ಹೇಳಿದ್ರೆ ಸುತ್ತ ನಿಮ್ಗೆ ಎಲ್ಲೋ ತೆಂಗಿನ ತೋಟ ಇಲ್ಲ ಅಂದರೆ ಈ ಪದ್ಧತಿ ಆಗುತ್ತೆ. ಈ ಪದ್ಧತಿ ಮಾಡಬೇಕು ಅಂದರೆ ಪೂರ್ವಕ್ಕೆ ತಗ್ಗಿರಬೇಕು, ಪಶ್ಚಿಮಕ್ಕೆ ಹೈಟ್ ಇರಬೇಕು ಅಂತ ಹೇಳಿದ್ರು. ಸೊ ನಮ್ಮ ಜಮೀನು ಹಂಗೆ ಇತ್ತು. ಸೊ ಪೂರ್ವಕ್ಕೆ ತಗ್ಗು, ಪಶ್ಚಿಮಕ್ಕೆ ಹೈಟ್ ಇತ್ತು. ಸೊ ಎಲ್ಲ ಒಂಥರ ಕೂಡು ಬರ್ತಿದ್ದಲ್ಲ, ಸರಿ ಅದೇ ಪದ್ಧತಿ ಮಾಡೋಣ. ಮಧ್ಯಕ್ಕೆ ನನ್ಗೆ ತೆಂಗು ಹಾಕೋ ಪದ್ಧತಿ ಅಂದ್ರೆ ಏನು ಪದ್ಧತಿ? ಅದೇ ತೆಂಗು ಈ ಥರ 20 ಅಡಿಗೆ ಒಂದು ತೆಂಗು ಹಾಕೋ ಪದ್ಧತಿ ಅಂತ. ಒಂದೇ ಸಾಲಲ್ಲ, ಸ್ವಲ್ಪ ಸಾಲ ತಪ್ಪಿಸಿ ಸಾಲ ಇಲ್ಲ ಸರ್, ಒಂದೇ ಸಾಲ, ಸುತ್ತ ರನ್ನಿಂಗ್ ಸಾಲು. ನಮ್ಮ ಜಮೀನು ಸುತ್ತನೂ ಯಾವ ತಳಿ ತೆಂಗು ಹಾಕಿರತ್ತ ಸರ್? ಅಲ್ಲಿ ಆ ಊರಿಂದ ಮುಂದೆ ಇರೋಂತ ಒಂದು ಊರಲ್ಲಿ ಅಲ್ಲಿಂದ ಲೋಕಲ್ ತಳಿ ತಗೊಂಡ್ಬಂದು ನಾನು ಹಾಕಿದೆ. ಎಷ್ಟು ತೆಂಗು ಹಾಕಿದ್ದೀನಿ ಅಂದ್ರೆ ಸರ್? 38 ತೆಂಗು ಹಾಕಿದೆ. 38 ತೆಂಗು ಹಿಡಿತ ನೀವು? ಹಾ ಹಿಡಿತು ಸರ್. ಒಂದು ಎಕರೆ ತೆಂಗು, ಒಂದು ಎಕರೆ ತೆಂಗು ಹಿಡಿತು ಸರ್. ಮತ್ತೆ ನಾವು ಒಂದು ನಾಯಿ ಸಾಕಿದ್ದು, ಅದು ತೀರೋಯ್ತು. ಅದ್ರ ನೆನಪಿಗೆ ಅಂತ ಮಧ್ಯೆ ಒಂದು ತೆಂಗಿನ ಗಿಡ ಹಾಕಿದ್ದೆ ಒಂದು. ಮತ್ತೆ ನಾವು ಮನೆ ಕಟ್ಟಿದ್ರೆ ನಾ ಹೇಳಿದ ಫಸ್ಟ್ ನಾವು ಅರ್ಚಕರು ಅಂತ ಪೂರ್ವಕ್ಕೆ ಒಂದು ದೇವ ಮೂಲೆಯಲ್ಲಿ ಒಂದು ತೆಂಗಿನ ಸಸಿ ಇರಲಿ ಕಲ್ಪವೃಕ್ಷ ಅಂತ ಅಲ್ಲೊಂದು ತೆಂಗು ಹಾಕಿ. ಟೋಟಲ್ ಈಗ 40 ತೆಂಗು ಇದೆ ಸರ್. ಆಯ್ತಪ್ಪ, ಅದು ಬಿಟ್ಟು ಬೇರೆ ಬೇರೆ ಯಾವ ಸರ್? ಅದು ಬಿಟ್ಟರೆ ತೆಂಗಿನಿಂದ 10 ಅಡಿಗೆ ಸೀಬೆ ಲೈನ್ ಮಾಡಿದ್ದೀನಿ ಸರ್. ಪ್ರತಿ 10 ಅಡಿಗೆ ಒಂದು ಸೀಬೆ ಲೈನ್. ಯಾವ ಸೀಬೆ ಕೇಳ್ಬೋದು ಸರ್? ಅದು LK-47 ಮತ್ತೆ ಅಲಹಾಬಾದ್ ಸಫೇದ್ ಅಂತ ಎರಡು ಮಿಕ್ಸ್ ಮಾಡಿ ಮಾಡಿದ್ದೀನಿ. ಅದು ಕೂಡ ನಾಟಿ ತಳಿನೇ ಹಾಕ್ಬೇಕು ಅಂತ ಸರ್ ನಾನು. ಇದು ಅದಲ್ದ್ರೆ ಒಂದು 5-6 ನಾನು ಈ ಜಾಪನೀಸ್ ರೆಡ್ ಡೈಮಂಡ್ ಮತ್ತೆ ಇನ್ನೊಂದೆರಡು ಈ ತರದ ಅದು ಒಂದು ಹೈಬ್ರಿಡ್ ಒಂದು 5-6 ಹಾಕೊಂಡಿದ್ದೆ. ಅದನ್ನ ಹಾಕಿದ್ದೀನಿ. ಮತ್ತೆ ಆ ಎರಡು ಸೀಬೆ ಮಧ್ಯಕ್ಕೆ ಒಂದು ಪಪಾಯ ಲೈನ್ ಹಾಕಿದ್ದೀನಿ ಸರ್ ನಾನು. ಯಾವುದು ಪಪಾಯ? ಪಪಾಯ ಇಲ್ಲಿ KRS ಇಂದ ಮುಂದೆ ಸಾರಿ ಶ್ರೀರಂಗಪಟ್ಟಣದ ಹತ್ರ ಒಂದು ಕಾವೇರಿ ಕನ್ಯಾ ಗುರುಕುಲ ಅಂತ ಇದೆ, ಅವ್ರದ್ದೊಂದು ಪಪಾಯ ತಳಿ ಹಾಕಿದ್ದೀವಿ. ಸೊ ಅದು ಅವರು ಯಾವುದು ಅಂತ ಹೇಳಿಲ್ಲ, ನಾವೇ ಇಲ್ಲಿ ಮಾಡೋದು ಅಂತ ಹೇಳಿದ್ರು. ಸರಿ. ಸೊ ಅದು ಕೆಲವ್ರು ರೆಡ್ ಲೇಡಿ ಅಂತಾರೆ, ಕೆಲವ್ರು ಏನೋ ಪಿಂಕ್ ಲೇಡಿ ಅಂತಾರೆ, ಒಂದೊಂದು ಒಂದಿದೆ. ಅದಲ್ದಿರ ಆ ಊರಲ್ಲಿ ನಾನು ಈಗ ಒಂದು 6 ತಿಂಗಳು ಇದ್ನಲ್ಲ ಸರ್ ಸ್ಟಾರ್ಟಿಂಗ್, ನಾನೇನು ಮಾಡಿದ್ರೆ ನೀರು ಕಾಯ್ಕೊಂಡು ಅಲ್ಲಿ ಹೋದಾಗ ಅಲ್ಲೊಂದು 2 ಪಪಾಯ ಗಿಡ ಇತ್ತು, ಯಾರು ತಿನ್ನೋರು ಇರಲಿಲ್ಲ. ಅವ್ರು ಕೇಳಿದ್ರೆ ಕಿತ್ಕೊಂಡು ಹೋಗ್ರಿ ಅಂದ್ರು. ಆ ಕಿತ್ತಿ ತಿಂದಂತ ಅಲ್ಲಿ ಬೀಜ ಬಿದ್ದು ಬಿದ್ದು ಅಲ್ಲೊಂದಷ್ಟು ಸಸಿಗಳಾಗಿತ್ತು. ಆ ಎಲ್ಲ ನಾಟಿ ತೊಳೆಯಿಂದ ತೆಗೆದು ಒಂದು ಹೈಬ್ರಿಡ್ ಒಂದು ನಾಟಿ, ಒಂದು ಹೈಬ್ರಿಡ್ ಒಂದು ನಾಟಿ ಆ ಥರ ಹಾಕ್ಕೊಂಡು ಒಂದಷ್ಟು ಪಪಾಯ ಹಾಕಿದ್ದೀನಿ. ಮತ್ತೆ 4 ಸೀಬೆ ಗಿಡದ ಮಧ್ಯಕ್ಕೆ ನೈಟ್ರೋಜನ್ ಫಿಕ್ಸ್, ಯಾಕೆ ನಾವೇನು ಹಾಕೋದಿಲ್ಲ ಅದಕ್ಕೋಸ್ಕರ ನೈಟ್ರೋಜನ್ ಫಿಕ್ಸೇಷನ್ ಈ ಥರದಕ್ಕೆ ಅಂದ್ಬಿಟ್ಟು ಒಂದು ಒಂದು ಗ್ಲಿರ್ಸಿಡಿಯಾ ಒಂದು ಅಕ್ಸೆ ಒಂದು ನುಗ್ಗೆ ಆ ಥರ ಹಾಕ್ಕೊಂಡು ಹೋಗಿದ್ದೀನಿ ಸರ್ ಸುತ್ತ. ಸೊ ಅದಾದಮೇಲೆ ಪ್ರತಿ 45 ಅಡಿಗೆ ಒಂದು ಬಟರ್ಫ್ರೂಟ್ ಗಿಡ ಹಾಕಿದ್ದೀನಿ ಸರ್ ನಾನು. ನೆಕ್ಸ್ಟ್ ನಾಳೆ ನಾನೇನು ಈಗ ಒಂದ್ಸತಿ ಮಾಡಿದ್ಮೇಲೆ ಅದು ಬೀಜದ ತಳಿನೇ ಹಾಕಿದ್ದೀನಿ ನಾನು, ಯಾವುದು ಟಿಶ್ಯೂ ಕಲ್ಚರ್ ಆ ಥರ ತಂದು ಹಾಕಿಲ್ಲ, ಯಾಕೆ ಅದು ನಂಗೆ ನಿಧಾನಕ್ಕೆ ಬರಲಿ ಅಂತ. ಅಷ್ಟಕ್ಕೆ ನಂಗೆ ಈ ಸೀಬೆ ಪಪಾಯ ಎಲ್ಲ ಮುಗಿಲಿ ಅಂತ. ಅದಲ್ದಿರ ನಮ್ಮ ಮನೆಗೆ ಯಾರ್ಯಾರಿಗೆ ಏನೇನು ಇಷ್ಟ ಇದೆ ಎಲ್ಲ ಥರ ಹಣ್ಣಿನ ಗಿಡಗಳು ಹೇಳ್ಬಿಡಿ ಏನೇನು ಸರ್. ಹಲಸು, ಮಾವು, ಮತ್ತು ನೇರಳೆ, ಪನ್ನೇರಳೆ, ಸೀತಾಫಲ, ದಾಳಿಂಬೆ, ಈ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮರಸೇಬು ಅಂತ ತಿಂತಿದ್ದೆ, ಈಗ ಎಷ್ಟೋ ಜನಕ್ಕೆ ಮರಸೇಬೆ ಗೊತ್ತಿಲ್ಲ. ಸೊ ಆ ಮರಸೇಬು 2 ಗಿಡ, ಲಕ್ಷ್ಮಣ ಫಲ, ಹನುಮ ಫಲ, ರಾಮಫಲ, ಸೊ ಈ ಥರ ಎಲ್ಲ ಒಂದಷ್ಟು ಗಿಡಗಳು ಎಲ್ಲ ಅಲ್ಲೇ ಸರ್. ಬದುಗಳಂತ ಏನು ಮಾಡಿದ್ನಲ್ಲ ಸರ್, ಆ ಬದುಗಳನ್ನ ವೇಸ್ಟ್ ಮಾಡಿಲ್ಲ. ಆ ಬದುಗಳಲ್ಲೇ ಒಂದೊಂದೊಂದೊಂದು ಗಿಡಗಳನ್ನ ಹಾಕೊಂಡು ಬಂದಿದ್ದೀನಿ. ಸೊ ಆ ಥರ ಮಾಡ್ಕೊಂಡು ಅದೊಂದು 45 ಗಿಡಗಳನ್ನ ಹಾಕಿದ್ದೀನಿ ಸರ್. ಓಕೆ, ಕಳೆ ಎಲ್ಲ ಬಂದರೆ ನಿರ್ವಹಣೆ ಹೇಗೆ ಸರ್? ಕಳೆನೇ ನನಗೆ ಇನ್ನೊಂದು ಬೆಳೆ ಸರ್. ಅಲ್ಲ ಆಯ್ತು, ಏನು ಮಾಡ್ತೀರಾ ಅಂತ ಹಾಗೆ ಬೆಳೆಯಕ್ಕೆ ಬಿಡ್ತೀರಾ? ಹಾಗೆ ಬಿಟ್ಬಿಡ್ತೀನಿ ಸರ್. ಅಥವಾ ಕತ್ತರಿಸ್ಬಿಟ್ಟು ಅದನ್ನು ಮಲ್ಚ್ ಮಾಡ್ತೀರಾ ಸರ್? ನಾನೇನು ಮಾಡ್ತೀನಿ ಅಂದರೆ ಈ ಮಳೆಗಾಲಕ್ಕೂ ಮುಂಚೆವರೆಗೂ ಬಿಟ್ಬಿಡ್ತೀನಿ ಸರ್. ಬೇಸಿಗೆಯಲ್ಲಿ ನಾನೇನು ಮುಟ್ಟಕ್ಕೆ ಹೋಗಲ್ಲ, ಅಪ್ ಟು ನನ್ನ ಸೊಂಟಕ್ಕೆ ಬರೋವರೆಗೂ ಬಿಟ್ಬಿಟ್ಟಿರ್ತೀನಿ ಸರ್. ಸೊಂಟಕ್ಕಿಂತ ತುಂಬ ಮೇಲ್ ಬಂತು, ನನಗೆ ಹೋಗೋಕ್ಕಾಗಲ್ಲ, ಸೀಬೆಗಿಬೆ ಕೀಳೋಕ್ಕಾಗಲ್ಲ ಅನ್ನೋ ಕಡೆ ಬ್ರಷ್ ಕಟ್ರಲ್ಲಿ ನಾನು ಹೊಡ್ಕೊಂಡು ಬರ್ತೀನಿ ಸರ್. ಮತ್ತು ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಮ್ಮ ಏನು ಕಾಲು ಕೀಳೋರೆಗೂ ಆ ಲೆವೆಲ್ವರೆಗೂ ಕಟ್ ಮಾಡ್ತೀನಿ ಸರ್. ಭೂಮಿ ಕಾಣೋದೇ ಇಲ್ಲ ನಮಗೆ, ಯಾವಾಗಲೂ ಸದಾಕಾಲ ಒಂದಷ್ಟು ಕಳೆ ಏನಾದ್ರು ಇರುತ್ತೆ, ಆ ಲೆವೆಲ್ ಕಟ್ ಮಾಡಿ ಅಲ್ಲೇ ಬಿಟ್ಬಿಡ್ತೀನಿ ಸರ್. ಈ ಮಳೆಗೆ ಕೊಳತಿ ಅದೆಲ್ಲ ಅಲ್ಲೇ ಒಂಥರ ಗೊಬ್ಬರ ಥರ ಆಗುತ್ತೆ. ಮತ್ತೆ ಮಳೆಗಾಲ ಮುಗೀತಿದ್ದಂಗೆ ನಾನೇನು ಮಾಡ್ತೀನಿ, ಒಂದಷ್ಟು ಧಾನ್ಯಗಳನ್ನ ಸುಮ್ಮನೆ ಚೆಲ್ಕೊಂಬಂದ್ಬಿಡ್ತೀನಿ ಸರ್. ಯಾವ್ಯಾವ ಚೆಲ್ತೀರಿ ಸರ್? ಅಪ್ಸೆಣಬೆ, ಸೆಣಬು, ಕಳೆಬೀಜ, ಎಲ್ಲ ಥರ ಸಾಂಬಾರು ಪದಾರ್ಥಗಳು ಪ್ರತಿಯೊಂದೆಲ್ಲ ಮಿಕ್ಸ್ ಮಾಡಿ ಒಂದು 40 ಕೆಜಿ ಆಗೋಷ್ಟು ಎಲ್ಲ ಮಿಕ್ಸ್ ಮಾಡಿ ಚೆಲ್ತೀನಿ. ಯಾಕಂದ್ರೆ ನಾನು 40 ಕೆಜಿ ಚೆಲ್ಲೋದು ನನಗೆ ಗೊತ್ತು, ಒಂದು 10 ಕೆಜಿನೇ ಜರ್ಮಿನೇಟ್ ಆಗೋದಂದ್ರೆ, ಯಾಕಂದ್ರೆ ನಾವೇನು ಹೂಳಲ್ಲ ಮಾಡಲ್ಲ ಏನು ಮಾಡಲ್ಲ. ಸೊ ನೆನೆಸ್ಬಿಟ್ಟು ಒಂದಿನ ಚೆಲ್ಬಿಡ್ತೀನಿ ಸರ್. ನಾನು ಒಂದು ಹುಲಿ ಒಗ್ರು ಅಂತ ಅದಕ್ಕೆ ಹೆಸರು ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಕಡೆ ಸುಮ್ಮನೆ ಹಿಂಗೆ ಕೆರ್ಕೊಂಡು ಬರ್ತೀನಿ, ಕೆರೆದ್ಬಿಟ್ಟು ಅದ್ರ ಮೇಲೆ ಸುಮ್ಮನೆ ಹಿಂಗೆ ಚೆಲ್ಕೊಂಬಂದ್ಬಿಡ್ತೀನಿ ಸರ್. ನೀವು ಜಮೀನು ಖರೀದಿ ಮಾಡಿದ್ದು ಯಾವ ಇಸ್ವಿನಲ್ಲಿ ಸರ್? 2022 ಸರ್. 2022 ಸುಮಾರು ಒಂದು 3 ವರ್ಷದ ಪ್ರಯೋಗ ಸರ್. ಹೇಗಿದೆ ಮಣ್ಣು, ಏನಾದ್ರು ಪರಿವರ್ತನೆ ಆಗಿದೆ ಅನ್ಸುತ್ತಾ ಸರ್? ಏನಾದ್ರು ಬದಲಾವಣೆ ನೋಡ್ತಾ ಇದ್ದೀರಾ? ಖಂಡಿತ ಆಗಿದೆ ಸರ್, ತುಂಬಾ ಬದಲಾವಣೆ ಆಗಿದೆ. ಏನೇನು ಬದಲಾವಣೆ ಗಮನಿಸಿದ್ದೀರಿ? ಈಗ ಫಸ್ಟು ಏನಾಗೋದು ಅಂದ್ರೆ, ನಾನು ಗಿಡ ಹಾಕಿದ್ರೆ ಆ ಗಿಡ ಒಂದು ಸ್ವಲ್ಪ ಬೆಳೆಯೋದಕ್ಕೆ ಫಸ್ಟ್ ನಾನು ಬಾಳೆ ಅಂತ ಒಂದು ನೆಟ್ಟರೆ ಒಂದು ನಮ್ಮ ಸೊಂಟದ ಹೈಟ್ ಬರೋದಕ್ಕೆ 6 ತಿಂಗಳು 7 ತಿಂಗಳು ಆಗೋದು ಸರ್. ಈಗ 3 ತಿಂಗಳಿಗೆ ಆ ಹೈಟ್ ಬರ್ತಿದೆ. ಸೊ ನಾನು ಅದನ್ನು ಪರಿವರ್ತನೆ ಅಂತ ಅನ್ಕೊಂತೀನಿ, ಯಾಕಂದ್ರೆ ನಾನೇನು ಪರೀಕ್ಷೆಯನ್ನು ಮಾಡಿಸಲ್ಲ ಸರ್. ಅದರಿಂದಾಗಿ ನೀವು ಆದಾಯದ ದೃಷ್ಟಿಯಿಂದ ಏನು ವ್ಯವಸಾಯ ಮಾಡಲಿಲ್ಲ ಸರ್? ಇದರಲ್ಲೂ ಖಂಡಿತ ಒಳ್ಳೆ ಆದಾಯನ ತಗೊಂಡಿದ್ದೀನಿ ಸರ್. ಹೇಗೆ? ಸೀಬೆಯಿಂದ ಸುಮಾರು ಅರೌಂಡ್ 1.5 ಲಕ್ಷದವರೆಗೂ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಸಖತ್ 200 ಗಿಡ ಇದೆ ಸರ್. 200 ಗಿಡ? ಹೌದು. ಎಷ್ಟು ಸೀಬೆ ಸಿಗ್ಬೋದು ನಿಮ್ಗೆ ಸರ್? ನನ್ಗೆ ನಾನು ಸಖತ್ ಸೊಪ್ಪು ಅಂತ ಒಂದು ಮಾರ್ಕೆಟ್ ಇದೆ, ಸೊ ಅಲ್ಲಿ ತಗೊಂಬಂದು ಹಾಕ್ತೀನಿ ಈಗ ಒಂದು 4-5 ತಿಂಗಳಿಂದ. ಅದ್ರ ಮುಂಚೆ ನಮ್ಮ ತೋಟದಲ್ಲೇ ಬಂದು ತಗೊಂಡೋಗೋರು. 1 ಕೆಜಿ ಸೀಬೆ 65 ರೂಪಾಯಿ ಕೊಡ್ತಾ ಇದೆ. ಎಷ್ಟೇ ಬೆಲೆ ಜಾಸ್ತಿ ಆಗಲಿ, ಎಷ್ಟೇ ಕಮ್ಮಿ ಆಗಲಿ, ನಮ್ಮ ತೋಟದಲ್ಲಿ ಬಂದು ತಗೊಂಡೋದ್ರೆ ಇವತ್ತಿಗೂ ಅಷ್ಟೇ. ಪಪ್ಪಾಯ ನಾನು 30 ರೂಪಾಯಿಗೆ ಕೊಡ್ತೀನಿ ಸರ್, ನಮ್ಮ ತೋಟದಲ್ಲಿ ಬಂದು ತಗೊಂಡು. ಬಾಳೆ 65 ರೂಪಾಯಿಗೆ ಕೊಡ್ತೀನಿ ಸರ್. ದಾಳಿಂಬೆ 100 ರೂಪಾಯಿ ಕೆಜಿಗೆ ಕೊಡ್ತೀನಿ ಸರ್. ದಾಳಿಂಬೆ ಒಂದು 4 ಗಿಡ ಇದೆ ನಮ್ಮ ಮನೆಗೆ, ಆಗಿ ಮಿಕ್ಕಿದ್ರೆ ಅಷ್ಟೇ ಸರ್ ಬೇರೆಯವ್ರಿಗೆ ಕೊಡೋದು. ಅದು ಬಿಟ್ಟರೆ ನಾವು ಮನೆಗೆ ಅಂತ ಒಂದಷ್ಟು ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊತೀವಿ ಸರ್. ಮೂಲಂಗಿ, ಬದನೆ, ಮತ್ತು ಎಲ್ಲ ಥರ ಸೊಪ್ಪು ಬೆಳಿತೀವಿ. ಹಸಿಮೆಣಸಿನ್ಕಾಯಿ, ಟೊಮೆಟೊ, ನಮ್ಮ ಮನೆಗೆ ಏನು ಬೇಕು ಅದನ್ನು ಫಸ್ಟ್ ಬೆಳ್ಕೊತೀವಿ ಸರ್. ಅದ್ರ ಮಿಕ್ಕಿದ್ರೆ ಇಲ್ಲ ಸಖತ್ ಸೊಪ್ಪು ಅಂತಿದ್ದೆ ಅಲ್ಲಿ ತೊಗೊಂಡೋಗಿ ಮಾರ್ತೀನಿ ಸರ್. ವೆರಿ ಗುಡ್. ಸೊ ಪಪ್ಪಾಯಿಂದ ನಿಮಗೆ 1.5 ಲಕ್ಷ 1.5 ಲಕ್ಷ ಮೇಲೆ ಬಂದಿದೆ ಸರ್. ಪಪ್ಪಾಯನೂ ಹತ್ತತ್ರ ಒಂದು 89,000 ಬಂದಿದೆ ಸರ್. ಆಮೇಲೆ ಇನ್ನೇನು ಆದಾಯ ಕೂಡ ಬೆಳೆ ಅದಲ್ದಿರ ಏನು ಮಾಡ್ತೀವಿ, ನಮ್ಮ ಆಫೀಸಲ್ಲಿ ತುಂಬ ಜನಕ್ಕೆ ಗೊತ್ತಿದೆ ನಾನು ಈ ಥರ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಅಂತ. ಎಲ್ಲರೂ ಒಂದ್ಸತಿ ತಿಂದವ್ರು ಮತ್ತೆ ಕೇಳ್ಕೊಂಬರ್ತಾರೆ, ಬಾಳೆಹಣ್ಣು ಚೆನ್ನಾಗಿತ್ತು ಇನ್ನೊಂದು ಕೊಡಿ ಅಂತ. ಸೊ ಅಲ್ಲ ಆಫೀಸಲ್ಲೂ ಕೆಲವರು ಇಸ್ಕೊತಾರೆ ಸರ್. ನಾನು ಇಲ್ಲ ಬಿಡಿ ಅಂದ್ರೆ, ಈಗ ನೀವು ಒಟ್ಟು ನೀವು ಜಮೀನು ಖರೀದಿ ಮಾಡೋದಕ್ಕೆ ಬೋರ್ವೆಲ್ಲು ಮತ್ತೊಂದು ಮಗದೊಂದು ಒಟ್ಟು ಎಷ್ಟು ಇನ್ವೆಸ್ಟ್ ಮಾಡಿರ್ಬೋದು? ಜಮೀನ್ಗೆ ತುಂಬಾ ಜಾಸ್ತಿ ಆಗೋಯ್ತು ಸರ್, ಎಲ್ಲ ಅದ್ರೊಂದು 20 ಲಕ್ಷದ ಮೇಲೆ ಆಗಿದೆ ಸರ್. ಹೌದಾ? ಎಲ್ಲ ಸೇರಿ ಎಲ್ಲ ಸರ್ 20 ಇನ್ವೆಸ್ಟ್ಮೆಂಟ್. ಹಾ ಸರ್. ಓಕೆ, ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಬಡ್ಡಿನೇ ಚೆನ್ನಾಗಿ ಬರೋದು ಅಂತ ಅನ್ಸಲ್ವ? ಈ ಖುಷಿ ಸಿಕ್ಕಲ್ವಲ್ಲ ಸರ್? ಕರೆಕ್ಟ್. ಈ ಖುಷಿ ಬಂದ ಈಗ ವರ್ಷಕ್ಕೆ ನಿಮ್ಗೆ 1.75 ಲಕ್ಷ ಆದಾಯ ಅಂತೀರಿ, ಖರ್ಚೇನಾಗಿರಲ್ವಾ ಸರ್? ನಂದೇನು ಖರ್ಚೇ ಇಲ್ವಲ್ಲ ಸರ್, ಸ್ಟಾರ್ಟಿಂಗ್ ಅಷ್ಟೇ ಖರ್ಚು. ನಾನೇನು ಎಲ್ಲಿಂದ ಒಂದು ರಸಗೊಬ್ಬರ ತಂದು ಹಾಕಲ್ಲ. ಒಂದ್ಸತಿ 150 ರೂಪಾಯಿ ಕೊಟ್ಟು ವೇಸ್ಟ್ ಕಾಂಪೋಸರ್ ತಂದಿದ್ದೆ, ಅದನ್ನು ಪ್ರತಿ ಸತಿ 2 ಕೆಜಿ ಬೆಲ್ಲ ಹಾಕ್ತೀನಿ, ತಿರುಗಿದೆ ಆ ಬೆಲ್ಲನೂ ನಾನು ನಮ್ಮ ದೇವೇಗೌಡರ ಹತ್ರ ತೊಗೊತೀನಿ. ಅವ್ರೇನು ಮಾಡ್ತಾರೆ, ಆ ವೇಸ್ಟ್ ಅಂತ ಏನಿರುತ್ತೆ ಬೆಲ್ಲ, ಅದು ಅಗ್ರಿಕಲ್ಚರ್ ಬೆಲ್ಲ ಅಂತ ಮಾರ್ತಾರೆ, ಅದು 40 ರೂಪಾಯಿ ಕೆಜಿಗೆ ಕೊಡ್ತಾರೆ. ಸಾವಯವ ಬೆಲ್ಲನೇ ಮನೆಗೆ ಬೆಲ್ಲ ತೊಗೊಳಕ್ಕೆ ಹೋದಾಗ ಅದ್ರ ಜೊತೆ ಇದನ್ನು ತೊಗೊಂಬಂದು ಇಟ್ಕೊತೀನಿ. ಸೊ ಅದು ಕೂಡ ನನ್ನ ಮುಖ ಲೆಕ್ಕ ಆಗಿರೋದ್ರಿಂದ ನನಗೆ ಒಂದು 200-300 ಲೀಟರ್ ಆದರೆ ತುಂಬಾನೇ ಆಗೋಯ್ತು ಸರ್. ವಾರಾಂತ್ಯದ ಕೃಷಿಕರು ಅಥವಾ ಪ್ರತಿ ದಿವಸ ಹೋಗ್ತೀರಾ ಜಮೀನ್ಗೆ? ಸರ್ ಅದು ಡಿಪೆಂಡ್ ಸರ್, ಕೆಲಸ ಹೇಗಿರುತ್ತೆ ಅದ್ರ ಮೇಲೆ. ಆಲ್ಮೋಸ್ಟ್ ಆಲ್ ಇದ್ದೇ ಇರ್ತೀನಿ ಸರ್. ಸಮಯ ಸಿಕ್ತು ಅಂದ್ರೆ, ನಾ ತೋಟ ಅಂತ ಹೇಳಲ್ಲ, ಶ್ರೀಹರಿ ವನ ಅಂತ ಹೆಸರಿಟ್ಕೊಂಡಿದ್ದೀನಿ. ಸೊ ಮನೇಲಿ ಎಲ್ಲರೂ ಅಷ್ಟೇ, ಎಲ್ಲಿದ್ಯಾ ಅಂದ್ರೆ ಶ್ರೀಹರಿ ವನ. ಮಗ ಕೇಳಿದ್ರು ಹಾಗೆ, ಅವನು ಎಲ್ಲೋಗಿದ್ದಾರೆ ಅಂದ್ರೆ ಅಪ್ಪ ಅದೇ ತರ. ಮನೆಯವರ ಆಸಕ್ತಿನೂ ಚೆನ್ನಾಗಿ, ತುಂಬಾ ಚೆನ್ನಾಗಿ ಸರ್. ಅವ್ರೆಲ್ಲರ ಆಸಕ್ತಿ ಇರೋದಕ್ಕೆ ಇವತ್ತು ಶ್ರೀಹರಿ ವನ ತುಂಬಾ ಚೆನ್ನಾಗಿ. ಹೆಂಡತಿನೂ ಬಂದು ಕೆಲಸ ಮಾಡ್ತಾರೆ ಸರ್? ಎಲ್ಲರೂ ಮಾಡ್ತಾರೆ. ಹೌದಾ ಸರ್? ಹೆಂಡತಿ ಮಾಡಿದರೆ, ನಮ್ಮ ತಾಯಿ ಮಾಡಿದರೆ, ನಮ್ಮ ಹೆಣ್ಕೊಟ್ಟು ಮಾವನ ಕೈಲಿ ಕೆಲಸ ಮಾಡಿಸ್ಬಿಟ್ಟಿದ್ದೀನಿ. ನನ್ನ ಮಗನ ಮಾಡಿದಾನೆ, ಅವನು 7 ವರ್ಷ. ಒಳ್ಳೇದು ಕೇಶವಮೂರ್ತಿಗಳ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳಗ್ರು ಅಂದ್ರೆ, ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳಿ ದಯಮಾಡಿ ಸರ್. 9741-2760-61 ಸರ್. ಇನ್ನೊಮ್ಮೆ ಹೇಳ್ತೀರಾ ಸರ್? 9741-2760-61 ಸರ್. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9741-2760-61 ಒಳ್ಳೆಯದು ಕೇಶವಮೂರ್ತಿಗಳೇ. ಇದುವರೆಗೂ ಸಹಜ ಕೃಷಿಯ ನಿಮ್ಮ ಅನುಭವಗಳನ್ನು ಭಾಳ ಸ್ವಾರಸ್ಯಕರವಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ. ಭಾಳ ಚೆನ್ನಾಗಿದೆ ನಿಮ್ಮ ಪ್ರಯೋಗ. ನಮ್ಮ ರೈತರು ಕೂಡ ನಿಮ್ಮ ಜಮೀನನ್ನು ನೋಡಲಿ, ಬೋರ್ವೆಲ್ ರೀಚಾರ್ಜನ್ನು ಗಮನಿಸ್ಲಿ ಅಂತ ನಾವು ಆಶಿಸ್ತೇವೆ. ವಂದನೆಗಳು, ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಇದುವರೆಗೂ ಸಹಜ ಕೃಷಿಯ ಪ್ರಾಮುಖ್ಯತೆ ಕುರಿತು ಪಾಂಡವಪುರ ತಾಲೂಕು ಚಿನಕುರುಳಿ ಹೋಬಳಿ ಬಿಂಡಹಳ್ಳಿಯ ಎಪಿ ಕೇಶವಮೂರ್ತಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ.